ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಏಲಕ್ಕಿ ಬೇಸಾಯದಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಮಡಿಕೇರಿ ತಾಲೂಕು ಮರಗೋಡು ಗ್ರಾಮದ ಪುಲಿಯಂಡ ಎಂ ನಂಜಪ್ಪ. ಕೆಳಗರೆ ಕೃಷಿಯಲ್ಲಿ ಅನೇಕರು ಬಹಳ ಚುರುಕಿನಿಂದ ಭಾಗಿಯಾಗಿರೋದನ್ನು ನಾವು ನೋಡ್ತಾ ಇರ್ತೀವಿ. ಈ ಗುಂಪಿಗೆ ಸೇರ್ತಾರೆ ಮರಗೋಡಿನ ಪುಲಿಯಂಡ ಎಂ ನಂಜಪ್ಪನವರು. 78 ವರ್ಷ ವಯಸ್ಸಿನ ನಂಜಪ್ಪನವರಿಗೆ ಒಳ್ಳೆ ಆಸಕ್ತಿ ಇದೆ. ಕಾಫಿ, ಕಾಳುಮೆಣಸು, ಏಲಕ್ಕಿ ಪ್ರಮುಖವಾದ ಬೆಳೆಗಳು. ಅಡಿಕೆ ತೆಂಗನೂ ಇದೆ, ಬಿದಿರನ್ನು ಹಾಕ್ಕೊಂಡಿದ್ದಾರೆ. ಮನೆ ಬಳಕೆಗೆ ತರಕಾರಿಗಳನ್ನು ಬೆಳ್ಕೊಳ್ತಾರೆ. ಮುಖ್ಯವಾಗಿ ಹಸುಗಳನ್ನು ತಪ್ಪದೆ ಸಾಕೊಂಡು ಬಂದಿದ್ದಾರೆ. ಹೀಗೆ ಹೇಳ್ತಾ ಹೋದರೆ ಇವರ ಕೃಷಿ ಬದುಕು ನಮಗೂ ಖುಷಿ ತಂದಿದೆ. ಈ ಹಿಂದೆ ಇವ್ರ ಜೊತೆಗೆ ನಾವು ಮಾತನಾಡಿದ್ವಿ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕು, ಇವರ ಕೃಷಿ ಬದುಕಿನ ಅವಲೋಕನ ಮಾಡಬೇಕನ್ಕೊಂಡು ಆಲೋಚನೆ ಬಂದು ಇವತ್ತು ನಿಮಗೆ ಇವರ ಕೃಷಿ ಲೋಕದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀವಿ. ನಂಜಪ್ಪನವರೇ ನಮಸ್ಕಾರ. ನಮಸ್ಕಾರ. ಏನು ಓದಿದ್ದು ಮತ್ತೆ ಹೊರಗಡೆ ಎಲ್ಲಿ ಕೆಲಸ ಮಾಡ್ಕೊಂಡು ಬಂದ್ರಿ ಹೇಳಿ. BSc ಮಾಡಿ ಎಮರ್ಜೆನ್ಸೀಸ್ ಬಂತು. ಆಗ ನಮ್ಮ ಫ್ರೆಂಡ್ಸ್ ಎಲ್ಲ ಮೋಟಿವೇಟ್ ಮಾಡಿದ್ರು, ಎಲ್ಲ ಹೋಗಿ ಏರ್ಫೋರ್ಸ್ ಅಥವಾ ಮಿಲಿಟ್ರಿ ಸೇರೋಣ ಅಂತ. ನಾನು ಆರ್ಮಿ ರಿಕ್ರೂಟ್ಮೆಂಟ್ ಹೋದೆ. ಫಸ್ಟ್ ಇದರಲ್ಲಿ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದಮೇಲೆ 1 ತಿಂಗಳಲ್ಲಿ ಡೆಹ್ರಾಡೂನ್ಗೆ ಟ್ರೈನಿಂಗ್ ಕಳಿಸಿದ್ರು. ಅಲ್ಲಿ ಟ್ರೈನಿಂಗ್ 6 ತಿಂಗಳ ಮುಗಿದ್ಮೇಲೆ ಸೀದಾ ಇನ್ಫ್ಯಾಂಟ್ರಿನ ಪಾಕಿಸ್ತಾನ ಚೈನಾ ಬಾರ್ಡ್ರಿಗೆ ಹಾಕಿದ್ರು, ಸೇಲಾ ಅಂತ. ಅಷ್ಟು ನಾವು ಏನೂ ಗೊತ್ತಿಲ್ಲ, ಚಳಿ ಅಂತದೇ ಗೊತ್ತಿಲ್ಲ. ಒಂದೇ ಸಲ ಫ್ರೀಸರ್ಗೆ ಹಾಕಿದಂಗೆ ಆಗ್ತಾಯಿತ್ತು. ಅಂತೂ ತುಂಬ ಕಷ್ಟಪಟ್ಟು ನಾವು ದುಡಿದು ಮತ್ತೆ 2 ವರ್ಷ ವಾರೆಲ್ಲ ಮುಗಿದ್ಮೇಲೆ PC ಏರಿಯಾಗೆ ಬಂದು ಒಂದು 7 ವರ್ಷ ಇದ್ದೆ. ಮತ್ತೆ ರಿಟೈರ್ಮೆಂಟ್ ತಗೊಂಡು ತಂದೆಗೆ ತುಂಬ ವಯಸ್ಸಾಗ್ಬಿಟ್ಟಿತ್ತು, ತೋಟ ನೋಡೋಕ್ಕೆ ಜನರು ಯಾರಿರಲಿಲ್ಲ. ಅದಕ್ಕಾಗಿ ನಾನು ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟಿದ್ದೇನೆ. ಮೊದಲು ಮಡಿಕೇರಿಯಲ್ಲಿ ಮನೆ ಇತ್ತು, ಮತ್ತೆ ಇಲ್ಲಿ ತೋಟ ಕಲ್ಟಿವೇಟ್ ಮಾಡ್ತಾ ಮಾಡ್ತಾ ಇಲ್ಲೇ ಒಂದು ಮನೆ ಮಾಡಿ ನಾವು ಇಲ್ಲಿ ನೆಲೆಸಿದ್ದೇವೆ. ಇಲ್ಲಿ ಬಂದು 10 ವರ್ಷದಲ್ಲಿ ತಂದೆ ತೀರೋದ್ರು, ಮತ್ತೆ ಫುಲ್ ನಾನೇ ತಗೊಂಡಿದ್ದೆ ಮ್ಯಾನೇಜ್ಮೆಂಟ್ ಎಲ್ಲ. ನನಗೆ ಒಂದು ಅಣ್ಣ, ಒಬ್ಬ ಅಕ್ಕ ಮತ್ತೆ ಒಂದು ತಂಗಿ ಇದ್ದಾರೆ. ಅವರೆಲ್ಲ ಡಿಫ್ರೆಂಟ್ ಪ್ಲೇಸಸ್ ಇದ್ದಾರೆ. ಈಗ ಅಕ್ಕನೂ ಇಲ್ಲ ಅಣ್ಣನಿಲ್ಲ, ತಂಗಿಯೊಬ್ಬಳಿದ್ದಾಳೆ, ಮೂರ್ನಾಡದಲ್ಲಿ ಸೆಟ್ಲ್ ಆಗಿದ್ದಾರೆ. ನನಗೆ 2 ಮಕ್ಕಳಿದ್ದಾರೆ, ಅವಳಿ ಜವಳಿ ಮಕ್ಕಳು. ಒಬ್ಬ HDFC ಬ್ಯಾಂಕಲ್ಲಿ ವೈಸ್ ಚೇರ್ಮನ್ ಆಗಿದ್ದಾರೆ, ಇನ್ನೊಬ್ಬ ನನ್ನ ಜೊತೆಲೆ ಈಗ ತೋಟದಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಹೀಗೆ ನಾವು ಲೈಫ್ನ ಮುಂದುವರ್ತಾ ಇದ್ದೇವೆ. ಆರೋಗ್ಯಕರ ರೀತಿಯಲ್ಲಿ ಆರ್ಗ್ಯಾನಿಕ್ ಫುಡ್ ತಿನ್ಕೊಂಡು ಲಿಮಿಟೆಡ್ ಬೇಡಿಕೆಯೊಂದಿಗೆ ನೆಮ್ಮದಿಯಿಂದ ಬರ್ತಾ ಇದ್ದೇವೆ. ನಿಮ್ಮ ಶ್ರೀಮತಿ ಮೀನವರು ಸಹ ಖುಷಿಯಿಂದ ನಿಮ್ಮ ಜೊತೆಗೆ ಕೈ ಜೋಡಿಸಿ ನಿಮ್ಮ ಕೆಲಸಗಳಿಗೆ ಸಾಥ್ ನೀಡಿದರೆ, ಅಂದ್ರೆ ಮನೆತನದ ಬೆಳವಣಿಗೆಯಲ್ಲಿ ಮಹಿಳೆಯರು ಸಹ ಸಹಕಾರ ನೀಡಿದರೆ ಅದು ಮತ್ತಷ್ಟು ಏರ್ಲಿಕ್ಕೆ ಅವಕಾಶ ಆಗ್ತದೆ. ನಿಜವಾಗಿ ನಿಜ, ಮಹಿಳೆ ಪಾತ್ರ ತುಂಬಾ ಮುಖ್ಯ. ಒಬ್ಬನೇ ಆಗಿದ್ರೆ ಮತ್ತೆ ಒಂದು ನಾಯಿ ಬದುಕುಂತಿರ್ತಾರೆ, ಮದುವೆ ಆಗದೆ ಬ್ಯಾಚುಲರ್ಸ್ ಆಗಿದ್ರೆ ನೆಮ್ಮದಿಯ ಬದುಕಬೇಕಾದ ಸಂಸಾರ ಬೇಕು. ಅದು ಹೊಂದಾಣಿಕೆ ಇರುವ ಹೆಂಡತಿ ಸಿಕ್ಕಿದ್ರೆ ಅದು ಸ್ವರ್ಗ ಸುಖನೇ ಸರಿ. ಎಷ್ಟು ಎಕರೆ ತೋಟ ಜಮೀನಿದೆ, ಏನೇನು ಬೆಳೆಗಳನ್ನ ಸಂಯೋಜನೆ ಮಾಡಿದಿರಿ ಹೇಳಿ. ಮೊತ್ತವಾಗಿ 50 ಎಕರೆ ಇದೆ, ಅದರಲ್ಲಿ ಮೇಜರ್ ಕ್ರಾಪ್ ಆಗಿ ಕಾಫಿ ರೋಬಸ್ಟ, ಮತ್ತೆ ಒಂದು 5 ಎಕರೆ ಅರಬಿಕಾ ಇದೆ, ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ, ಮತ್ತೆ ಒಂದು 5 ಎಕರೆ ಯಾಲಕ್ಕಿ ಇದೆ, ಮತ್ತೆ ಸೈಡ್ ಬೆಳೆಯಾಗಿ ತೆಂಗು ಅಡಿಕೆ ಮತ್ತೆ ಒಂದು 70 ಮೊಳೆ ಬಿದಿರು ಹಾಕಿದ್ದೇನೆ, ಬರ್ಮಾ ಬಿದಿರು ಅಂತ. ತುಂಬಾ ಚೆನ್ನಾಗಿ ಬರ್ತಿದೆ. ಸೀಸನ್ ಅಲ್ಲಿ ಹುಣಸೂರಿಂದ ಬರ್ತಾರೆ ಕುಕ್ಕೆ ಎಲ್ಲ ಮಾಡುವವರು, ಅವರೇ ಕಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಅದ್ರ ಸಣ್ಣ ಒಂದು ಇನ್ಕಮ್ ಬರ್ತಾ ಇದೆ. ಅಡಿಕೆ ತುಂಬಾ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೇನೆ, ಅದರಲ್ಲಿ ಒಂಥರ ಇಳಿದಿದೆ. ತೆಂಗು ಮಾರುವಷ್ಟು ಇದೆ, ತೊಂದರೆ ಇಲ್ಲ, ಅದರಲ್ಲಿ ಯಾವ ಡಿಸೀಸ್ ಇಲ್ಲದಂಗೆ ನಾವು ಟ್ರೀಟ್ ಮಾಡ್ತಾ ಇದ್ದೇವೆ. ರೋಬಸ್ಟಕ್ಕೆ ಯಾವ ತೊಂದರೆ ಇಲ್ಲ. ಕಿತ್ತಲೆ ಹಣ್ಣು ಇತ್ತು, ಒಂದು 10,000 ಮರಗಳಿತ್ತು, 2 ವರ್ಷ ಒಳ್ಳೆ ಫಸಲು ಬಂತು, ಮತ್ತೆ ಕಂಪ್ಲೀಟ್ ಗಮಾಸಿಸ್ ಬಂದು ಎಂತ ಸ್ಪ್ರೇ ಮಾಡಿದ್ರು ನಿಲ್ಲಿಲ್ಲ, ಹಾಗಾಗಿ ಅದನ್ನ ಬಿಟ್ಟೆ. ಈಗ ಮೆಣಸು ಅಷ್ಟೇ ಎಷ್ಟು ಪ್ರಯತ್ನ ಪಟ್ಟರು ನಿಲ್ತಾ ಇಲ್ಲ, ಇನ್ನೊಂದು 2 ವರ್ಷದಲ್ಲಿ ಎಲ್ಲ ಹೋಗ್ತದ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಲಾಸ್ಟಿಗೆ ಬರೀ ರೋಬಸ್ಟ ಮತ್ತೆ ಅರಬಿಕನೇ ಇರುತ್ತದೆ ಅಂತ ನನಗೇನೋ ಒಂದು ಸಂಶಯ ಬಂದಿದೆ. ನೋಡ್ಬೇಕು, ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಇಂಪ್ರೂವ್ ಮಾಡಕ್ಕೆ. ಇನ್ನು ಪ್ರಯತ್ನದಲ್ಲೇ ಮುಳುಗಿದ್ರೆ ಚೆನ್ನಾಗಿ ಮಾಡಬಹುದು ಅಂತ ಇದೆ. ನನ್ನ ಮಗನಿಗೂ ಹಾಗೆ ಪ್ರೋತ್ಸಾಹ ಕೊಡ್ತಾ ಇದ್ದೇನೆ, ಕಾದು ನೋಡ್ಬೇಕು ಏನಾಗ್ತದೆ ಅಂತ. ನಿಮ್ಮಂತವರು ಸೇರ್ಕೊಂಡು ಬೇರೆಯವರು ಯಾರೇ ಆಗ್ಲಿ ಅಷ್ಟು ಸುಲಭವಾಗಿ ಬೆಳೆಯನ್ನ ಕಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಏನು ಬೆಳೆ ಹೋಗ್ತಾ ಇದ್ರೂ ಅದನ್ನ ಉಳಿಸ್ಬೇಕು ಅಥವಾ ಹೊಸ ಬೆಳೆಯನ್ನ ಮಾಡ್ಬೇಕು, ಹೊಸದಾಗಿ ಗಿಡಗಳನ್ನ ಹಾಕ್ಬೇಕು ಅನ್ಕಂಡೆ ಪ್ರತಿದಿನ ಆಲೋಚನೆ ಮಾಡ್ಕೊಂತ ತೋಟವನ್ನ ಅಭಿವೃದ್ಧಿ ಪಡಿಸ್ಕೊಂತ ಹೋಗೋದಿದೆ. ಏಲಕ್ಕಿನ ಎಷ್ಟು ವರ್ಷಗಳಿಂದ ಬೆಳೀತದ್ರಿ, ಎಷ್ಟು ಎಕರೆಯಲ್ಲಿದೆ, ಮತ್ತೆ ಯಾವ್ಯಾವ ತಳಿಗಳನ್ನ ಹಾಕೊಂಡಿದ್ದೀರಿ? 50 ವರ್ಷದಿಂದ ಏಲಕ್ಕಿ ಹಾಕ್ತಾ ಇದ್ದೇನೆ. ಮೇನ್ ತಳಿ ಅಂದ್ರೆ ಕ್ಲೋನ್ 37 ಮತ್ತೆ ಮುಡಿಗೆರೆ 1 ಅಂತ. ಮುಡಿಗೆರೆ 1 ಸುಮಾರು ವರ್ಷ ಇತ್ತು. ಅದರಿಂದ ಮೇನ್ ಟೈಮ್ ನನಗೆ ಸ್ಪೈಸಸ್ ಬೋರ್ಡ್ ಅವರು ಇದನ್ನ ಕೊಟ್ರು ಕ್ಲೋನ್ 37 ಅಂತ. ಅದನ್ನೇ ನಾನು ಈಗ ಫುಲ್ 5 ಎಕರೆಲ್ಲಿ ಇಟ್ಕೊಂಡು ಸ್ವಲ್ಪದಲ್ಲಿ ಮುಡಿಗೆರೆ ಇದೆ ಒಂದ್ ವೆರೈಟಿ, ಅದೊಂದು 2 ಎಕರೆ ಇದೆ, ಬಾಕಿ 3-4 ಎಕರೆ ಕ್ಲೋನ್ 37. ಅದು ಸ್ಟಡಿ ಈಲ್ಡ್ ಬರ್ತದೆ, 7 ವರ್ಷಕ್ಕೊಂದ್ಸಲ ರೀಪ್ಲಾನ್ ಮಾಡ್ತಾ ಇರ್ತೇನೆ ಒಂದೊಂದು ಬ್ಲಾಕ್, ಆಗ ಈಲ್ಡ್ ಸ್ಟಡಿ ಆಗಿರ್ತದೆ. ಮಾರ್ಕೆಟ್ ತುಂಬಾ ಚೆನ್ನಾಗಿತ್ತು 2 ವರ್ಷದಿಂದ, ಯಾಕಂದ್ರೆ ಪ್ರೊಡಕ್ಷನ್ ತುಂಬಾ ಕಮ್ಮಿ ಇತ್ತು ಇಡೀ ಇಂಡಿಯಾದಲ್ಲಿ. ಈ ವರ್ಷ ಕೇರಳದಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಆಗಿ ನೆಲ್ಯಾಣಿ, ಅದಕ್ಕೆ ತುಂಬಾ ಬೇಡಿಕೆ ಇದೆ. ಅದು ಬೋಲ್ಡ್ ಆಗಿ ಮತ್ತೆ ಒಳ್ಳೆ ಗ್ರೀನ್ ಕಲರ್ ಅಲ್ಲಿ ಬರ್ತಾ ಇದೆ, ಅದಕ್ಕೆ ತುಂಬಾ ಬೇಡಿಕೆ ಆಗಿ 1000 ಮೇಲೆ ಹೋಗ್ತಾ ಇದೆ. ಕೊಡಗಿನ ವೆರೈಟಿಗೆ ಈಗ ತುಂಬಾ ಡಿಮಾಂಡ್ ಕಮ್ಮಿ ಆಗಿದೆ. ಎಷ್ಟು ಒಳ್ಳೇದು ಕೊಟ್ಟಿದ್ದು ಚೆನ್ನಾಗಿಲ್ಲ ಅಂತ ಮ್ಯಾಕ್ಸಿಮಮ್ 800 ರೂಪಾಯಿ, ಮಿನಿಮಮ್ 600 ರೂಪಾಯಿ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ಎನ್ಕರೇಜ್ಮೆಂಟ್ ಇರೋದು ಹೋಗ್ಬಿಡ್ತಾ ಬರ್ತಿದೆ. ಅಂತೂ ನಾನು ಪ್ರಯತ್ನ ಬಿಡೋದಿಲ್ಲ, ಯಾಕಂದ್ರೆ ಎಂತ ಅಡ್ವರ್ಸ್ ಸಿಚುವೇಶನ್ ಅಲ್ಲೂ ನಾನು ಕಲ್ಟಿವೇಟ್ ಮಾಡ್ತಾ ಬಂದಿದ್ದೇನೆ, ಅದನ್ನ ಬಿಡೋದಿಲ್ಲ. ಗರಿಷ್ಠ ಯಾವ ಬೆಲೆನ ಕಂಡಿದ್ರಿ, ಕನಿಷ್ಠ ಏನು ಧಾರಣೆ ಸಿಕ್ಕಿದೆ? ಗರಿಷ್ಠ 3500 ಸಿಕ್ಕಿದೆ 2 ವರ್ಷದ ಹಿಂದೆ, ಅಲ್ಲಿಂದ ಮಿನಿಮಮ್ 500-600 ರೂಪೀಸ್ ಸಿಗ್ತಾ ಇದೆ ಈಗ. ಮರಗೋಡು ಮಡಿಕೇರಿಯಿಂದ ಎಷ್ಟು ದೂರ ಆಗ್ತದೆ ನಂಜಪ್ಪನವ್ರೆ? 13 ಕಿಲೋಮೀಟರ್ ಆಗ್ತದೆ, ರೋಡ್ ಸೈಡ್ ಅಲ್ಲೇ ದೇವರ ತೋಟ. ಈ ಭಾಗಕ್ಕೆ ಮೂಡಿಗೆರೆ 1 ಚೆನ್ನಾಗಿ ಹೊಂದ್ಕೊಳ್ತಾ ಕ್ಲೋನ್ 37 ಅಂತ ಹೇಳ್ತಾ ಇದ್ರಲ್ಲ, ಅದು ಸೂಕ್ತನ ಹೇಗೆ? ಎರಡೂ ಚೆನ್ನಾಗಿ ಹೊಂದ್ಕೊಳ್ತದೆ. ಕ್ಲೋನ್ 37 ಸ್ವಲ್ಪ ಕಲ್ಟಿವೇಷನ್ ಚೆನ್ನಾಗಿದ್ರೆ ಒಳ್ಳೆ ಈಲ್ಡ್ ಬರ್ತದೆ, ಡಿಸೀಸ್ ಕಮ್ಮಿ ಇದೆ, ಅದಕ್ಕಾಗಿ ಕ್ಲೋನ್ 37 ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ. ವರ್ಷಕ್ಕೆ ಎಷ್ಟು ಇಳುವರಿ ಸಿಗ್ತಾ ಇದೆ ಏಲಕ್ಕಿ? ಏಲಕ್ಕಿ 1991 ಅಲ್ಲಿ ಹೆಕ್ಟರ್ಗೆ 700 kg ಡ್ರೈ ಸಿಕ್ತು. ಆ ವರ್ಷ ನನಗೆ ನ್ಯಾಷನಲ್ ಅವಾರ್ಡ್ ಸಿಕ್ತು, ಮತ್ತೆ ಅದನ್ನ ಇನ್ನು ಹುರುಪು ಸಿಕ್ತಿದ್ಮೇಲೆ ಮಾಡ್ತಾ ಇದ್ದೆ. ಮತ್ತೆ ಸ್ಪೈಸಸ್ ಬೋರ್ಡ್ ಅವರು ಮತ್ತೆ ಕೊಚ್ಚಿನಿಂದ ಸೈಂಟಿಸ್ಟ್ ಎಲ್ಲ ಬಂದ್ಬಿಟ್ಟು ತುಂಬಾ ಟೆಕ್ನಿಕಲ್ ಅಡ್ವೈಸ್ ಕೊಟ್ರು. ಅದನ್ನ ಕಲ್ಟಿವೇಟ್ ಮಾಡ್ತಾ ಇದ್ದೇನೆ, ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಡ್ರೈಯಿಂಗ್ ಎಲ್ಲ ಇಲ್ಲೇ ನಾನು ಮಾಡ್ತಾ ಇದ್ದೇನೆ, ಅದಕ್ಕಾಗಿ ಯಾವ ಎಕ್ಸ್ಟ್ರಾ ಖರ್ಚೇನಿಲ್ಲ, ಸೌದೆ ಇದ್ರೆ ಸಾಕು. ಕ್ವಾಲಿಟಿ ಏಲಕ್ಕಿ ಕೊಡ್ತಾ ಇದ್ದೇನೆ, ರೇಟ್ ಇಲ್ಲದ್ರೆ ಸ್ವಲ್ಪ ಡಿಸ್ಕರೇಜ್ಮೆಂಟ್ ಬರ್ತದೆ. ಇಂದ ಮೇನ್ ಟೈಮ್ ವೆನಿಲ್ಲಾ ಮಾಡಿದೆ, 1,000 ಬಳ್ಳಿಗಳಿತ್ತು. ನಾನು ಶುರು ಮಾಡುವಾಗ 3,500 ರೇಟ್ ಇತ್ತು. ನಾನು ಒಂದೊಂದು ಕಟ್ಟಿಂಗ್ಗೆ 100 ರೂಪಾಯಿ ಕೊಟ್ಟು ತಂದು ಬೆಳೆಸಿದೆ. 3ನೇ ವರ್ಷದಲ್ಲಿ ಫಸಲು ಬಂತು, ಚೆನ್ನಾಗಿ ಬಂತು. ಪ್ರೊಸೆಸಿಂಗ್, ಡ್ರೈಯಿಂಗ್ ಎಲ್ಲ ಇಲ್ಲೇ ಮಾಡ್ತಾ ಇದ್ದೆ. ಅಲ್ಲಿಂದ ಮಾರ್ಕೆಟ್ ಬರುವಾಗ 200 ರೂಪಾಯಿ ಇಳಿತು. 2-3 ವರ್ಷಗಂಟ ನೋಡಿದೆ ಮಾರ್ಕೆಟ್ ಇಂಪ್ರೂವ್ ಆಗಲಿಲ್ಲ, ಅದನ್ನ ಹಾಗೇ ನೆಗ್ಲೆಕ್ಟ್ ಮಾಡಿದೆ, ಏನಿಲ್ಲ ಈಗ. ಅಲ್ಲಿಂದ 4ನೇ 5ನೇ ವರ್ಷದಲ್ಲಿ ಕಂಪನಿಯವರು ಬಂದರು, ವೆನಿಲ್ಲಾ ಇದ್ರೆ ಕೊಡಿ, ಇಲ್ಲೋದ್ರೆ ನೀವು ಕಲ್ಟಿವೇಟ್ ಮಾಡಿ, ರೇಟ್ ಎಷ್ಟು ಅಂತ 20,000 ಅಂತ ಹೇಳಿದ್ರು. ನನಗೆ ಅಟೆಂಪ್ಟ್ ಆಗಲಿಲ್ಲ, ಯಾಕಂದ್ರೆ ಒಂದ್ಸಲ ಸರಿ ಕೈಗೆ ಸುಟ್ಕೊಂಡೆ, 2,000 ಬಳ್ಳಿನ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡೋಕ್ಕಾಯ್ತು. ಅದಕ್ಕಾಗಿ ಈಗ ಇರುವ ಕಾಫಿ ಏಲಕ್ಕಿ ಅದ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ. ಏಲಕ್ಕಿ ಬೆಳೆಯನ್ನ ಎಷ್ಟೋ ಜನ ಮಾಡ್ಲಿಕ್ಕೆ ಹಿಂದೇಟ ಆಗ್ತದ್ರೆ ಮತ್ತೆ ಏನೇನೋ ಸಮಸ್ಯೆನ ಹೇಳ್ತಾರೆ, ಕಟ್ಟೆ ರೋಗ, ಕಂದುಕೊಳೆ ರೋಗ, ಆಮೇಲೆ ನೀರಿನ ಸಮಸ್ಯೆ, ಮಣ್ಣಿನ ಸಮಸ್ಯೆ, ಆಳುಗಳ ಸಮಸ್ಯೆ, ಹಾಗೆ ಹೀಗೆ ಅಂತ ಅನ್ಕೊಂಡು ಹೇಗೆ ಹೇಗೆ ನಿಭಾಯಿಸ್ಕೊಂಡು ಬರ್ತಾ ಇದ್ರಿ? ನೀವು 50 ವರ್ಷಗಳಿಂದ ಏಲಕ್ಕಿಯನ್ನ ಬಿಡದಲನೆ ಸಾಗುವಳಿ ಮಾಡ್ಕೊಂತ ಬಂದಿದ್ರಿ, ಹೇಳಿ. ಯಾಕೆಂದ್ರೆ ನಾನು ಇಲ್ಲಿ ಬಂದು ಸೆಟ್ಲ್ ಆಗುವಾಗ ಬರೀ ಏಲಕ್ಕಿ ಮಾತ್ರ ನನಗೆ ಈಲ್ಡಿಂಗ್ ಕೊಡ್ತಾ ಇತ್ತು. ಕಾಫಿಗಳು ಸಣ್ಣ ಬುಷದಾಯ್ತು, ಈಲ್ಡ್ ಕಮ್ಮಿ ಇತ್ತು. ಏಲಕ್ಕಿನ ಕಾನ್ಸಂಟ್ರೇಟ್ ಮಾಡಿದೆ, ಯಾಕಂದ್ರೆ ಅದು 3rd ಇಯರ್ ಅಲ್ಲೇ ಈಲ್ಡಿಂಗ್ ಬರ್ತದೆ. ಅದರಲ್ಲಿ ವಾರಕ್ಕೊಂದ್ಸಲ ಒಂದ್ 10-5 kg ಮಾರ್ಕೊಂಡು ಇಡೀ ತೋಟದ ಖರ್ಚಿನ ನಿಭಾಯಿಸ್ತಿದ್ದೆ. ಆ ಟೈಮಲ್ಲಿ ತುಂಬಾ ಎಫಿಷಿಯಂಟ್ ವರ್ಕರ್ಸ್ ಇರ್ತಿತ್ತು, ಒಳ್ಳೆ ಪೀಕ್ ಟೈಮಲ್ಲಿ 40 kg ಎಲ್ಲ ಕುಯ್ತಾ ಇದ್ರು. ಅದು ಬಂದು ಈಗ ಎಷ್ಟು ಏಲಕ್ಕಿ ಇದ್ರು 10 kg ಮೇಲೆ ಕುಯ್ಯೋದಿಲ್ಲ. ಎಫಿಷಿಯನ್ಸಿ ತುಂಬಾ ಕಡಿಮೆ ಆಗಿದ್ರೆ ಖರ್ಚು ಜಾಸ್ತಿ, ಇನ್ಕಮ್ ಕಮ್ಮಿ ಆಗಿದೆ. ಅದಕ್ಕಾಗಿ 90% ಜನರು ಏಲಕ್ಕಿನ ಬಿಟ್ಟೇ ಬಿಟ್ರು. ಅದಕ್ಕೆ ಕಟ್ಟೆ ರೋಗ ಅಂತ ಒಂದು ಪ್ರಬಲವಾದ ಒಂದು ರೋಗ ಇದೆ, ವೈರಲ್ ಇದು. ಅದನ್ನ ಕಂಟ್ರೋಲ್ ಮಾಡಬಹುದು, ಯಾಕಂದ್ರೆ ಬುಡ ಸಮೇತ ಕಿತ್ತು ಸುಡಬೇಕು. ಒಳ್ಳೆ ಫಸಲಿರೋ ಗಿಡಕ್ಕೆ ಬರೋದು, ಈ ಅರಬಿಕದಲ್ಲಿ ಬೋರರ್ ಬರ್ತದೆ ಒಳ್ಳೆ ಫಸಲಿರೋದಕ್ಕೆ, ಅದು ಬಂದ್ರೆ ಗಿಡನೇ ಕಿತ್ತಾಕ್ಬೇಕಲ್ಲ. ಅದೇ ರೀತಿ ಏಲಕ್ಕಿನೂ ಅಷ್ಟೇ, ಕಿತ್ತು ಕಿತ್ತು ಕಿತ್ತು ಈಗ ತೋಟದಲ್ಲಿ ಯಾವ ಕಟ್ಟೆ ರೋಗ ಇಲ್ಲ. ಮತ್ತೆ ಕೊಳೆ ರೋಗ ಅದನ್ನೆಲ್ಲ ಬೋರ್ಡೋ ಮಿಕ್ಸರು ಮತ್ತೆ ಪೆಸ್ಟಿಸೈಡ್ ಮತ್ತೆ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತೀನಿ, ಮಾಡ್ಬಿಟ್ಟು ಎಲ್ಲ ಕಂಟ್ರೋಲ್ ಇದೆ. ಸೊ ಇದು ಸ್ಪ್ರೇ ಮಾಡಕಲ್ಲಿಂದ ಸ್ವಲ್ಪ ಜೇನು ನೊಣಗಳು ಕಮ್ಮಿ ಆಗಿದೆ. ಆದ್ರೆ ಇಲ್ಲಿ ಜೇನು ನೊಣ ಬರೋದಿಲ್ಲ, ಯಾಕಂದ್ರೆ ಇಲ್ಲಿ ವಾಸ್ಪ್ ಅಂತ ಕಡ್ಜೆ ಇದೆ ಅಲ್ಲ, ಅದು ಗೂಡಿಂದ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಜೇನು ನೊಣನ ಬರಕ್ಕೆ ಬಿಡೋದಿಲ್ಲ. ಜೇನು ನೊಣದಿಂದ ಇನ್ನೂ ಚೆನ್ನಾಗಿ ನಾನು ಕಲ್ಟಿವೇಟ್ ಮಾಡ್ತಿದ್ದೆ. ತುಂಬಾ ಹುರುಪಿತ್ತು, ಆದ್ರೆ ಈಗ ಪಾಸಿಬಿಲಿಟೀಸ್ ಇಲ್ಲ. ಏಲಕ್ಕಿಗೆ ಜೇನುಣ ಬೇಕೇ ಬೇಕಂತ ಅನ್ಕೊಂಡು ಹೇಳುತ್ತಿದೆ, ಆದ್ರೂ ಬೆಳೆ ಮಾಡ್ತಾ ಇದ್ರಿ, ಜೇನುಣ ಕಡಿಮೆ ಇದ್ರೂ ನಿಮಗೆ ಕ್ರಾಪ್ ಬರ್ತಾ ಇದೆ, ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀರಿ? ಅದು ಸೆಲ್ಫ್ ಪಾಲಿನೇಷನ್. ಏಲಕ್ಕಿಯು ಅಷ್ಟೇ, ಕಾಫಿಯು ಅಷ್ಟೇ, ಮತ್ತೆ ಪೆಪ್ಪರ್ ಅಷ್ಟೇ. ಪೆಪ್ಪರ್ ಯಾಕೆ ಅಂದ್ರೆ ನೀವು ನೋಟಿಸ್ ಮಾಡಿರ್ಬೋದು, ಎಲೆ ಒಳಗಡೆ ಹೂ ಬಂದಿರ್ತದೆ ಕ್ಯಾಟ್ ಕ್ಯಾನ್ಸರ್, ಅದಕ್ಕೆ ಯಾವ ಜೇನುಣಗಳು ಚಿಟ್ಟೆಗಳು ಹೋಗುದಿಲ್ಲ, ಅದರಲ್ಲಿ ಸೆಟ್ಟಿಂಗ್ ತುಂಬಾ ಚೆನ್ನಾಗಿರ್ತದೆ. ಏಲಕ್ಕಿಲಿ ಅಷ್ಟೇ, ತರ್ಗಿ ಕೆಳಗೆ ಹೂ ಇದು ಪ್ಯಾನಿಕಲ್ಸ್ ಬರ್ತದೆ, ಬಂದು ಒಂದು 2 ಅಡಿ 3 ಅಡಿ 4 ಅಡಿ ಹೋಗ್ತದೆ, ಅದಕ್ಕೆ ಎಕ್ಸ್ಪೋಸರೇ ಇಲ್ಲ, ಅಂತೂ ಹೂ ಬಂದು ಸೆಟ್ಟಿಂಗ್ ತುಂಬಾ ಇರ್ತದೆ. ಅದನ್ನ ನಾನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದಾಗ ಇದರಲ್ಲಿ ಸೆಲ್ಫ್ ಪಾಲಿನೇಷನ್ ಅಲ್ಲಿ ಎಫೆಕ್ಟಿವ್ ಪಾಲಿನೇಷನ್ ಆಗಿ ಬೀಜಗಳು ಸೆಟ್ ಆಗ್ತದೆ ಅಂತ ನಾನು ಇವಾಲ್ಯೂಯೇಟ್ ಮಾಡಿದ್ದೇನೆ. ಸೈಂಟಿಫಿಕಲಿ ಆಲ್ಸೋ ಇಟ್ಸ್ ಪ್ರೂವ್ಡ್. ಅದಕ್ಕಾಗಿ ಜೇನುನೊಣ ಇಲ್ಲದೂ ಕಲ್ಟಿವೇಟ್ ಮಾಡಬಹುದು. ಒಂದು ನಾವು ನೋಡ್ತಾ ಇದ್ವಿ ನಿಮ್ಮ ಕೊಟ್ಟಿಗೆ ಹತ್ರ ಅಥವಾ ಮನೆ ಹತ್ರ ನುಸುರಿ ಜೇನು ಸಾಕಷ್ಟು ಇತ್ತು, ಅವು ಸಹ ಪರಾಗಸ್ಪರ್ಶ ಮಾಡೋದ್ರಲ್ಲಿ ನೆರವಾಗ್ತವೆ. ಈ ರೀತಿಯ ಸಣ್ಣ ಸಣ್ಣ ಜೀವಿಗಳು, ಅದು ಜೇನು ಕುಟುಂಬಕ್ಕೆ ಸೇರಿದವು ಆಗಿರಬಹುದು ಅಥವಾ ಬೇರೆ ಜೀವಿಗಳು, ಇರುವೆಗಳು ಸಹ ಎಷ್ಟೋ ಸಾರಿ ಪರಾಗಸ್ಪರ್ಶ ಕ್ರಿಯೆಗೂ ನೆರವಾಗ್ತವೆ ಅಂತ ಹೇಳ್ತಾರೆ. ಇನ್ನು ಬೇರೆ ಬೇರೆ ಜೀವಿಗಳು ರೈತನಿಗೆ ಉಪಕಾರಿ ಅಲ್ವಾ? ನಿಜವಾಗಿ ನಿಜವಾಗಿ. ಏಲಕ್ಕಿಯನ್ನ ಎಷ್ಟೋ ಕಡೆಗೆ ಕೈಬಿಡಲಾಯಿತು, ಬೆಲೆ ಬಂದಾಗ ಕಣ್ಣಗಲಿಸ್ಕೊಂಡು ನಾವು ಕೈ ಬಿಟ್ವಿ ಎಲ್ಲ ತಪ್ಪಾಯ್ತು ಅಂತ ಅನ್ಕೊಂಡು ಮಾಡ್ಲಿಕ್ಕೆ ಹೊರಟಿರೋರು ಇದಾರೆ. ಕೆಲವೊಬ್ರು ಸಾಧ್ಯನೇ ಇಲ್ಲ, ಈ ಆಳು ಕಾಳು ಈ ಸಮಸ್ಯೆಗಳ ಮಧ್ಯದಲ್ಲಿ ಮಾಡೋಕ್ಕಾಗಲ್ಲ ಅನ್ಕೊಂಡು ಕೈ ಚೆಲ್ಲಿ ಕೂತಿದ್ದಾರೆ. ಆದರೂ ನೀವು ಏಲಕ್ಕಿಯನ್ನ ಅಕ್ಕರೆಯಿಂದ ಬೆಳೀತಾ ಇದ್ದೀರಿ, ತಕ್ಕಷ್ಟು ಅನುಕೂಲನೂ ಆಗ್ತಾ ಇದೆ, ವರಮಾನನೂ ಗಳಿಕೆ ಆಗ್ತಾ ಇದೆ. ಎಂತೆಂತ ಮರಗಳಿದಾವೆ ಏಲಕ್ಕಿ ಬೆಳೆದಿರೋ ಪ್ರದೇಶದಲ್ಲಿ ನೆರಳಿಗಾಗಿ? ಮೋಸ್ಟ್ಲಿ ಕಾಡು ಮರಗಳಿದೆ, ಬಿಟಿ ಮರ ದೂರ ದೂರ ಇದೆ, ಹಲಸಿನ ಮರ ದೂರದಲ್ಲಿದೆ, ಬಾಕಿಯೆಲ್ಲ ಮೇಘಾನಿ ಮತ್ತೆ ನೀಲಿ ಮತ್ತೆ ಬಯ್ಯ ಮರ ಅಂತ ಒಂದಿದೆ, ಅದು ನಿಯರ್ಲಿ 80 ಅಡಿವರೆಗೆ ಹೋಗ್ತದೆ, ಒಳ್ಳೆ ಶೇಡು. ವಿಂಟರ್ ಅಲ್ಲಿ ಕಂಪ್ಲೀಟು ಲೀಫ್ ಶೆಡ್ ಆಗ್ತದೆ, ಮತ್ತೆ ಸಮ್ಮರ್ ಬರುವಾಗ ಒಳ್ಳೆ ಕ್ಯಾನಪಿ ಬರ್ತದೆ. ಎತ್ತರದಲ್ಲಿರೋದ್ರಿಂದ ಅದಕ್ಕೆ ಶೇಡ್ ರೆಗ್ಯುಲೇಷನ್ ಬೇಡ, ಒಂದೊಂದು 50 ಅಡಿ ದೂರದಲ್ಲಿದ್ದರೆ ಸೆಲ್ಫ್ ರೆಗ್ಯುಲೇಷನ್ ಮಾಡ್ತಾ ಇರ್ತದೆ. ಅದು ತುಂಬ ಇದೆ ನಮ್ಮ ಯಾಲಕ್ಕಿ ತೋಟದಲ್ಲಿ, ಹಾಗಾಗಿ ತುಂಬ ಶೇಡ್ ಲ್ಯಾಪಿಂಗ್ ಎಲ್ಲ ಮಾಡೋದು ಬೇಡ. ದೂರ ದೂರದಲ್ಲಿ ಹಲಸು ಬಿಟಿ ಎಲ್ಲ ಇದೆ, ಅದು ಅಷ್ಟೇ ನಾವು ಯಾವಾಗ ಒಂದ್ಸಲ 10 ವರ್ಷ ಒಂದ್ಸಲ ರೆಗ್ಯುಲೇಟ್ ಮಾಡ್ತೇವೆ, ಅದೇ ಸಾಕಾಗ್ತದೆ. ಶೇಡು 60% ಯಾಲಕ್ಕಿಗೆ ಬೇಕು, 40% ಕಾಫಿಗೆ ಬೇಕು, ಹಾಗಾಗಿ ರೆಗ್ಯುಲೇಷನ್ ಚೆನ್ನಾಗ್ತಾ ಇದೆ. ನೀರಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರೆ, ಮತ್ತೆ ಏಲಕ್ಕಿಗೆ ವರ್ಷದಲ್ಲಿ ನೀರು ಎಷ್ಟು ಸಾರಿ ಕೊಡಬೇಕು ಅಥವಾ ಯಾವಾಗ ಕೊಡಬಾರದು ಅಂತ ಹೇಳ್ತೀರಿ? ನನಗೆ 3 ಕೆರೆಗಳಿದೆ, ಅದೀಗ ಕೆರೆಗಳಿಂದ ನೀರು ಶೇಖರಣೆ ಆಗಿ ಆಗಿ ಒಂದು ಸ್ಟ್ರೀಮ್ ಆಗಿ ಹೋಗ್ತಾ ಇದೆ. ಮಳೆಗಾಲದಲ್ಲಿ ತುಂಬಾ ನೀರು ಇರ್ತದೆ, ಬೇಸಿಗೆ ಬರುವಾಗ ಡಿಸೆಂಬರಿಂದ ನಾನು ಕೆರೆಯಿಂದ ನೀರನ್ನ ಇಂಪೋರ್ಟ್ ಮಾಡ್ತೇನೆ. ಒಂದು ಸ್ಲೂಯಿಸ್ ಗೇಟ್ ಇದೆ, ಅದನ್ನ ಕ್ಲೋಸ್ ಮಾಡಿಬಿಟ್ರೆ ಕೆರೆಯಲ್ಲೆಲ್ಲ ನೀರು ಫುಲ್ ಇರ್ತದೆ. ಏಲಕ್ಕಿಗೆ ಡಿಸೆಂಬರ್ ಮಳೆ ಇಲ್ಲದೋದ್ರೆ ಜಾನ್ವರಿಂದ 20 ದಿವಸಕ್ಕೊಂದ್ಸಲ ಒಂದೊಂದು 1/2 ಇಂಚು 1 ಇಂಚು ಕೊಡ್ತಾ ಇರಬೇಕಾಗ್ತದೆ. ಮತ್ತೆ ಫೆಬ್ರವರಿ 1st ವೀಕ್ ಇಂದ ಕಾಫಿಗೆ ಮಾಡ್ತೇವೆ, ಮತ್ತೆ ಮಧ್ಯದಲ್ಲಿ 20 ದಿವಸಕ್ಕೊಂದ್ಸಲ ಏಲಕ್ಕಿ ಕೊಡಲೇಬೇಕು. ಮಳೆ ಬಂದ್ರೆ ಎಲ್ಲ ಸೇವ್ ಆಗ್ತದೆ, ನೀರಿಗೆ ತೊಂದರೆ ಆಗ್ತಾ ಇಲ್ಲ, ಇಷ್ಟುವರೆಗೆ ಆಗಿಲ್ಲ. ಎಫಿಷಿಯಂಟ್ ಒಂದು ಸ್ಟಾಫ್ ಇದ್ದಾರೆ, ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ, ಬರೀ ಎಫಿಷಿಯನ್ಸಿ ಇಲ್ಲದ ಲೇಬರ್ಸ್ ಗಳೇ ಕಷ್ಟ. ಹನಿ ನೀರಾವರಿ, ತುಂತುರು ನೀರಾವರಿ ಹೇಗೆ ಏಲಕ್ಕಿಗೆ ನೀವು ಕೊಡ್ತಾರೆ? ಅದು ನನ್ನ ಹತ್ರ 10 ವರ್ಷದಿಂದ ತುಂತುರು ನೀರಾವರಿ ಒಂದು 3 ಎಕರೆ ಮಾಡಿದೆ, ಮಾಡಿ ಒಂದು 2 ವರ್ಷ ಬಂತು. 3ನೇ ವರ್ಷದಲ್ಲಿ ಮುಳ್ಳುಹಂದಿ ಅಂತ ಇರ್ತಾರೆ, ಚಿಪ್ಪ ಹಂದಿ, ಅದು ಬಂದ್ಬಿಟ್ಟು ನೀರು ಸಿಗ್ತದಲ್ಲ, ಮತ್ತೆ ಹೆಗ್ಗಣಗಳು ಪೈಪ್ನೆಲ್ಲ ಕಟ್ ಮಾಡಿಬಿಟ್ಟು ನೀರು ಸಿಗೋದು, ಅದಕ್ಕೆ ಮೇಂಟೆನೆನ್ಸ್ ತುಂಬಾ ಕಾಸ್ಟ್ಲಿ ಆಗ್ಬಿಡ್ತು. ಮತ್ತೆ 2 ಸಲ ಕಾಡಾನೆ ಬಂದಿತ್ತು, ಪೈಪ್ನೆಲ್ಲ ಡ್ಯಾಮೇಜ್ ಮಾಡ್ತು, ಮತ್ತೆ ಅದನ್ನ ಡಿಸ್ಕಾರ್ಡ್ ಮಾಡಿಬಿಟ್ಟು ಈಗ ಕನ್ವೆನ್ಷನಲ್ ಇರಿಗೇಷನ್ ಅಲ್ಲೇ ನಾನು ಹ್ಯಾಪಿ ಆಗಿದ್ದೇನೆ. ಅಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮೂಲಕ ನೀರು ಕೊಡ್ತೀರಾ? ಹೇಗೆ ಸ್ಪ್ರಿಂಕ್ಲರ್ ಇರಿಗೇಷನ್? ನೋಡಿ, ಸಮಸ್ಯೆಗಳು ಏನ್ ಮಾಡಿದ್ರು ಸೃಷ್ಟಿ ಆಗ್ತಿರತ್ತವೆ, ಪರಿಹಾರನೂ ಇದೆ, ಹುಡುಕ್ತಾ ಇರಬೇಕು. ಏಲಕ್ಕಿಯಲ್ಲಿ ಕೊಯ್ಲು ನಿಮ್ಮಲ್ಲಿ ಎಷ್ಟು ಬಾರಿ ಆಗ್ತದೆ ಅಥವಾ ಯಾವ ತಿಂಗಳಲ್ಲಿ ಶುರುವಾಗುತ್ತೆ, ಎಲ್ಲಿವರೆಗೆ ಇರುತ್ತೆ? ಸೆಪ್ಟೆಂಬರ್ ಇಂದ ಶುರು ಆಗ್ತದೆ, 20 ದಿವಸಕ್ಕೊಂದ್ಸಲ ಇದು ಮೊದಲು 2 ರೌಂಡ್ ಬರೀ ಹಣ್ಣನ್ನೇ ಕುಯ್ತೇವೆ, ಯಾಕಂದ್ರೆ ಕಾಯಿ ಹಣ್ಣು ಕುಯ್ಯಕ್ಕೆ ಹೋದ್ರೆ ಎಲ್ಲ ಈಚೆ ಬರ್ತದೆ. ಒಂದ್ಸಲ ಮೆಚುರಿಟಿ ಬಂದ ಮೇಲೆ ಕಾಯಿ ಹಣ್ಣನ್ನು ಕೂಡಿಸಿಬಿಟ್ಟು ಕುಯ್ತೇವೆ, ಅದರಲ್ಲಿ ಬೆಳೆದ ಕಾಯಿ ಒಣಗಿಸಿದ್ರೆ ಪ್ಯಾರೆಟ್ ಗ್ರೀನ್ ಬರ್ತದೆ, ಹಣ್ಣನ್ನ ಒಣಗಿಸಿದ್ರೆ ಗೋಲ್ಡನ್ ಎಲ್ಲೋ ಬರ್ತದೆ. ಸೊ ಎಲ್ಲರಿಗೂ ಪ್ರಿಫರೆನ್ಸ್ ಯಾವ್ದಂದ್ರೆ ಗ್ರೀನ್. ಗ್ರೀನ್ ಆಕ್ಚುಲಲ್ಲಿ ತುಂಬಾ ಮೆಚೂರ್ಡ್ ಬೀಜ ಇರೋದಿಲ್ಲ, ಈ ಗೋಲ್ಡನ್ ಎಲ್ಲೋದಲ್ಲಿ ಒಳ್ಳೆ ಮೆಚೂರ್ಡ್ ಬೀಜ ಇದೆ, ಜನರಿಗೆ ಕಣ್ಣಿಗೆ ಕಾಣೋದು ಒಳ್ಳೇದಾಗಿ ಗ್ರೀನ್. ಸೊ ಪ್ರಿಫರೆನ್ಸ್ ಅದಕ್ಕೆ ಹೋಗ್ತದೆ. ಅಲ್ಲದೆ ನಾನು ಹೇಳೋದಂದ್ರೆ ನನ್ನ ಅಡ್ವೈಸ್ ಪ್ರಕಾರ ಈ ಹಣ್ಣಿಗೆ ಹೋಗಿ, ಹಣ್ಣಲ್ಲಿ ಬೆಳೆತ ಕಪ್ಪು ಬೀಜ ಇರ್ತದೆ, ಅದರಲ್ಲಿ ನಿಮಗೆ ಅರೋಮ್ಯಾಟಿಕ್ ಎಲ್ಲ ಸಿಗ್ತದೆ. ಅದಕ್ಕಾಗಿ ನಾನು ಏನ್ ಮಾಡ್ತಾ ಇದ್ದೇನೆ, ಬಲ್ಕ್ ಆಗಿ ಕೊಡ್ತಾ ಇದ್ದೇನೆ ಹಣ್ಣು ಮತ್ತೆ ಮೆಚೂರ್ಡ್ ಯಾಲಕ್ಕಿನ. ಬಲ್ಕ್ ಆಗಿ ಮರ್ಚೆಂಟ್ಸ್ ಸಕಲೇಶ್ಪುರದಿಂದ ಬಂದು ತಗೊಂಡು ಹೋಗ್ತಿದ್ದಾರೆ. ವರ್ಷ ವರ್ಷ ಬಂದು ಮಾರ್ಕೆಟ್ ನಾನು ಮಡಿಕೇರಿಗೆ ಹೋಗಬೇಡ, ಸಕಲೇಶ್ಪುರಕ್ಕೆ ಹೋಗೋದ್ಬೇಡ, ಒಳ್ಳೆ ಕಾಂಪಿಟೇಟಿವ್ ರೇಟ್ ಅಲ್ಲಿ ನಾವು ಮಾರ್ತಾ ಇದ್ದೇನೆ. ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ, ಕೊಯ್ಲು ಮಾಡಿದ ಬಳಿಕ ಅದನ್ನು ಅಚ್ಚುಕಟ್ಟಾಗಿ ಒಣಗಿಸ್ಬೇಕು. ಒಂದೇನಂದ್ರೆ, ಮಳೆಗಾಲದ ನಂತರ ನಿಮಗೆ ಏಲಕ್ಕಿ ಕಟಾವಿಗೆ ಬರೋದ್ರಿಂದ ತುಂಬಾ ಸಮಸ್ಯೆ ಆಗ್ಲಿಕ್ಕಿಲ್ಲ. ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರೆ? ಕೆಲವೊಬ್ರು ಕರೆಂಟಿನ ಡ್ರೈಯರ್ಗಳನ್ನು ಇಟ್ಕೊಂಡಿದ್ರೆ, ಸೌದೆಯಿಂದ ಏಲಕ್ಕಿ ಗೂಡನ್ನು ಮಾಡ್ಕೊಂಡಿದ್ರೆ, ಹೇಗೆ ನೀವು ಏಲಕ್ಕಿಯನ್ನ ಒಣಗಿಸ್ತೀರಿ ಕೊಯ್ದಿದ್ದನ್ನ? ನನ್ನ ಹತ್ರ ಎರಡೂ ಇದೆ, ಎಲೆಕ್ಟ್ರಿಕಲ್ ಯೂನಿಟ್ ಇದೆ ಮತ್ತೆ ಕನ್ವೆನ್ಷನ್ ಸೌದೆದು ಇದೆ. ಈ ಸೌದೆದು ಕೂಡ ಅದೊಂದು ಟೊಬ್ಯಾಕೋ ಡ್ರೈಯಿಂಗ್ ಫರ್ನೆಸ್ ಇದೆ, ಇದರಲ್ಲಿ ಪರ್ಯಾಪಟ್ಟಲು ಸಿಗ್ತದೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಸೌದೆ 18 ಗಂಟೆಯಲ್ಲಿ ಒಂದು 50 ಕೆಜಿ ಒಣಗ್ತದೆ ಏಲಕ್ಕಿ. ಅದಕ್ಕೆ ಒಂದು 1 ಟನ್ ಸೌದೆದು ಸಾಕು. ಮತ್ತೆ ಬಿಗಿನಿಂಗ್ ಆಫ್ ದ ಸೀಸನ್ ಮತ್ತೆ ಫ್ಯಾಗ್ ಎಂಡ್ ಆಫ್ ದ ಸೀಸನ್ ಅಲ್ಲಿ ಕಡಿಮೆ ಕೊಯ್ಲಿಗೆ ಬರ್ತದೆ, ಆಗ ಎಲೆಕ್ಟ್ರಿಕ್ ಯೂನಿಟ್ನ ಯೂಸ್ ಮಾಡ್ತೇನೆ. ಮೊದಲು ಎಲೆಕ್ಟ್ರಿಕ್ ಯೂನಿಟೇ ಇತ್ತು, ಆಗ ಯೂನಿಟ್ಗೆ 50 ಪೈಸೆಯಿಂದ 2 ರೂಪಾಯಿವರೆಗೆ ಬಂತು. ಈಗ ಯೂನಿಟ್ಗೆ 13-20 ರೂಪಾಯಿವರೆಗೆ ಇದೆ. ಅದಕ್ಕಾಗಿ ಈಗ ನಾನು ಇದನ್ನ ತುಂಬಾ ಕಮ್ಮಿ ಬಿಡಿಸ್ತಾ ಇದ್ದೇನೆ ಎಲೆಕ್ಟ್ರಿಕ್ ಯೂನಿಟ್ನ. ಸೌದೆ ಕನ್ವೆನ್ಷನ್ ಅಲ್ಲಿ ನಾನು ಒಣಸ್ತಾ ಇದ್ದೇನೆ, ಒಳ್ಳೆ ಕಲರ್ ಬರ್ತದೆ ಅದರಲ್ಲಿ. ನೋಡಿ, ನೀವು ಸೌದೆ ಗೂಡನ್ನ ಬಿಡ್ಲಿಲ್ಲ, ಆಧುನಿಕ ವ್ಯವಸ್ಥೆ ಬಂದ್ರೂ ಇರ್ಲಿ ಅಂತ ಇಟ್ಕೊಂಡ್ರೆ ಈಗ ಗೊತ್ತಾಗ್ತದೆ ಕರೆಂಟ್ ಬಿಲ್ ಹೆಚ್ಚಾಗ್ಲಿಕ್ಕೆ ಹೊರಟಾಗ ಬರ್ತದೆ. ಒಂದ್ಸಲ ಒಣಗಿಸಿದ್ರೆ ನಿರ್ಲಿ 80 ಯೂನಿಟ್ ಬರ್ತದೆ, 80 ಯೂನಿಟ್ ಅಲ್ಲಿ ಮಾರಿದ್ರು ಅದ್ರ ರೇಟ್ ಸಿಕ್ಕೋದಿಲ್ಲ. ಸೌದೆ ಆದ್ರೆ ಬೇಕಾದಿಷ್ಟೇ ನಮ್ಮಲ್ಲಿ, ಮಳೆಗಾಲದಲ್ಲಿ ಶುರು ಆಗುವಾಗ ನಾವು ಸ್ಟಾಕ್ ಇಟ್ಕೊಳ್ತೇವೆ. ಒಂದು ಶೆಡ್ ಇದೆ, ಅದ್ರ ತೆಗೆದು ಹಾಕ್ತಾ ಇರ್ತೇವೆ. 18 ಗಂಟೆಯಲ್ಲಿ ಅಥವಾ 20 ಗಂಟೆಯಲ್ಲಿ ಒಳ್ಳೆ ಯಾಲಕ್ಕಿ ಬರ್ತದೆ. ಮತ್ತೆ ಅದನ್ನ ಪ್ರೊಸೆಸ್ ಮಾಡೋದಂತ ಜರಡಿ ಮಾಡೋದು ಅಂತ ಹೇಳ್ತೇವೆ. ಒಂದು ಚೀಲದಲ್ಲಿ ಅದನ್ನ ತುಂಬಿಸಿ ಶೇಕ್ ಮಾಡಬೇಕು, 5 ಗಂಟೆಗೆ ಶೇಕ್ ಮಾಡಿದ್ರೆ ಅದು ಕೊತ್ತಿರ್ತದೆ, ಅದು ಬಿಟ್ಬಿಟ್ಟು ಒಳ್ಳೆ ಪಾಲಿಶ್ ಬರ್ತದೆ. ಅದನ್ನ ಒಂದು 5 ಅವರ್ಸ್ ಸ್ಪ್ರೆಡ್ ಮಾಡಿ ಉಣಿಸ್ತೇವೆ, ಮತ್ತೆ ಪ್ಲಾಸ್ಟಿಕ್ ಚೀಲ ಹಾಕಿ ಸ್ಟೋರ್ ಮಾಡ್ತೇವೆ. 1 ವರ್ಷದ ಮೇಲೆ ಒಂದೂವರೆ ವರ್ಷ ಇಡ್ಬಹುದು, ಅದ್ರ ಮೇಲೆ ಇಟ್ಟರೆ ಒಂಥರ ಫೇಡ್ ಆಗ್ತದೆ, ಅದರೊಳಗೆ ನಾವು 1 ವರ್ಷದಲ್ಲಿ ಎಲ್ಲ ಕೊಟ್ಬಿಡ್ತೇವೆ, ಇಟ್ಕೊಳ್ಳೋದಿಲ್ಲ. ಒಳ್ಳೇದೆ. ಒಂದು ಸಾರಿಗೆ ನೀವು ಒಣಗಿಸ್ಲಿಕ್ಕೆ ಎಷ್ಟು ಏಲಕ್ಕಿಯನ್ನ ಈ ಒಂದು ಸೌದೆ ಗೂಡು ಅಥವಾ ಒಲೆಗೆ ಇಟ್ಟು ಆಮೇಲೆ ಒಣಗಿಸ್ಲಿಕ್ಕೆ ಹೋಗ್ತೀರಿ? 5 ಕೆಜಿ 3 ಕೆಜಿ ಒಳ್ಳೆ ಬೆಳ್ತ ಏಲಕ್ಕಿಗೆ 1 ಕೆಜಿ ಸಿಗ್ತದೆ. ಬಿಗಿನಿಂಗ್ ಅಲ್ಲಿ 5 ಕೆಜಿಗೆ 1 ಕೆಜಿ ಒಣಗಿದ ಏಲಕ್ಕಿ ಸಿಗ್ತದೆ. ಸೌದೆದ ಗೂಡಿನ ಕೆಪಾಸಿಟಿ 100 ಕೆಜಿ ಇದೆ, ಅದರಲ್ಲಿ 18 ಗಂಟೆ ಅಥವಾ 20 ಗಂಟೆ ಒಣಗಿಸ್ಬಿಟ್ಟು ತೆಗಿತಾವೆ. ಎಲೆಕ್ಟ್ರಿಕ್ ಯೂನಿಟ್ ದು 25 ಕೆಜಿ ಕೆಪಾಸಿಟಿ ಇದೆ, ಅದರಲ್ಲಿ 18 ಗಂಟೆ ಒಣಗಿಸಿ ಸಾಕು. ಕರೆಂಟ್ ಇರಬೇಕು, ಕರೆಂಟ್ ಮಧ್ಯದಲ್ಲಿ ಕೈ ಕೊಡ್ತ ಅಂದ್ರೆ ಕಲರ್ ಎಲ್ಲ ಹೊರಟೋಗ್ತದೆ. ಕಾಫಿಯಲ್ಲಿ ಎಷ್ಟು ಇಳುವರಿ ಸಿಗ್ತಾ ಇದೆ? ಕಾಳು ಮೆಣಸಿನಲ್ಲಿ ಎಷ್ಟು ಪಡಿತಾ ಇದ್ರಿ? ಕಾಫಿ ರೋಬಸ್ಟದಲ್ಲಿ ಆವರೇಜ್ ಆಗಿ 25-30, ಪ್ರತಿ ವರ್ಷ 30 ಬರೋದಿಲ್ಲ, 25-28-30-35 ಸಹ ಬರ್ತದೆ. ಒಳ್ಳೆ ಮಳೆ ಸಿಕ್ಕಿದ್ರೆ, 1.5 ಇಂಚ್ ಎಲ್ಲ ಸಿಕ್ಕಿದ್ರೆ ಒಳ್ಳೆ ಬ್ಲಾಸಮ್ ಆಗ್ತದೆ. ಆ ವರ್ಷದಲ್ಲಿ ತುಂಬಾ ಒಳ್ಳೆ ಈಲ್ಡ್ ಬರ್ತದೆ, ಅದು ಫಾಲೋಯಿಂಗ್ ಇಯರ್ ತುಂಬಾ ಕಡಿಮೆ ಆಗ್ತದೆ. ನಮ್ಮಲ್ಲಿ ಈಗ ಇರಿಗೇಟ್ ಮಾಡೋದ್ರಿಂದ ವರ್ಷ ವರ್ಷ ಆವರೇಜೇ ಕುಯ್ತಿದ್ದೇವೆ, ಮಳೆ ಬಂದ್ರೆ ಜಾಸ್ತಿ ಬರ್ತದೆ. ಮತ್ತೆ ಕಲ್ಚರಲ್ ಆಪರೇಷನ್ ಅಂದ್ರೆ ಒಂದೊಂದು ಬ್ಲಾಕಿಗೆ ನಮ್ಮ ಹತ್ರ ಎರೆಹುಳು ಗೊಬ್ಬರ ಮತ್ತೆ ಕಾಂಪೋಸ್ಟ್ ಮಾಡ್ತಾ ಇದ್ದೇವೆ. ಒಂದು ವರ್ಷಕ್ಕೆ ಒಂದು 50 ಟನ್ ಎರೆಹುಳು ಗೊಬ್ಬರ ಜನರೇಟ್ ಮಾಡ್ತೇವೆ. ಮೋಸ್ಟ್ಲಿ ನಾವು ಪೆಪ್ಪರ್ ಮತ್ತೆ ಕಾಡಮಮಿಗೆ ಬ್ಲಾಕ್ ಪೇಸ್ ಹಾಕ್ತೇವೆ. ಮತ್ತೆ ಕಾಫಿಗೆ 1 ವರ್ಷಕ್ಕೆ ಒಂದೊಂದು ಬ್ಲಾಕ್ ಅಂದ್ರೆ ಅದನ್ನು 3 ಡಿವಿಷನ್ ಮಾಡ್ಕೊಂಡಿದ್ದೇವೆ, ಅದರಲ್ಲಿ ಒಂದೊಂದು ಬ್ಲಾಕಿಗೆ ಸ್ಪ್ರೆಡ್ ಮಾಡ್ತೇವೆ. ಜೂನ್ ಎಂಡ್ ಅಲ್ಲಿ ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲಿ ಬ್ರಾಡ್ಕಾಸ್ಟ್ ಮಾಡ್ತೇವೆ. ಹಾಗೆ ಒಳ್ಳೆ ಮಳೆ ಬರ್ತದೆ, ಮಳೆ ಬಂದ್ಮೇಲೆ ಮತ್ತೆ ಜೂನ್ ಎಂಡ್ ಅಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಹಾಕ್ತೇವೆ. 2 ಸಲ ಕೆಮಿಕಲ್ ಫರ್ಟಿಲೈಸರ್ ಕಾಫಿಗೂ ಆಗ್ತೇವೆ, ಯಾಲಕ್ಕಿಗೂ ಆಗ್ತಾ ಇದ್ದೇವೆ. ಹಾಗಾಗಿ ಆವರೇಜ್ ಕ್ರಾಪ್ ಮೇಂಟೈನ್ ಮಾಡ್ತಾ ಇದ್ದೇವೆ. ಸಗಣಿಯನ್ನ ಎರೆಹುಳು ಗೊಬ್ಬರ ಮಾಡ್ಲಿಕ್ಕೆ ಹೆಚ್ಚಾಗಿ ಬಳಸ್ಕೊಳ್ತೀರಾ, ಈ ಕಡೆ ಕಾಂಪೋಸ್ಟ್ ಗೊಬ್ಬರವನ್ನು ಮಾಡ್ಕೊಳ್ತೀರಾ? 2 ಮಾಡ್ತಾ ಇದ್ದೇವೆ. ಮತ್ತೆ ಒಂದು ಪೋರ್ಷನ್ ಗೊಬ್ಬರಗಾಸಿ ಯೂಸ್ ಮಾಡ್ತೇವೆ, ಅದ್ರದ್ದು ಬಗ್ಗಡನ್ನ ಕಾಂಪೋಸ್ಟ್ ಮಾಡ್ತೇವೆ, ಬಾಕಿ ಡೈರೆಕ್ಟ್ ಸಿಕ್ಕಿದ ಸಗಣಿನ ಹೋಮಿ ಕಾಂಪೋಸ್ಟ್ ಮಾಡ್ತಿದ್ದೇವೆ. 3 ತಿಂಗಳಿಗೆ ಒಂದ್ಸಲ 4 ಯೂನಿಟ್ ಇದೆ, ಅದರಲ್ಲಿ ತೆಗೆದು ಗುಡ್ಡೆ ಮಾಡ್ತೇವೆ, ಹುಳಗಳನ್ನ ಸಪರೇಟ್ ಮಾಡಿ ಪುನಃ ಅದನ್ನ ತೊಟ್ಟಿ ತುಂಬಿಸ್ತೇವೆ. 3 ತಿಂಗಳಲ್ಲಿ ಪುನಃ ಕಾಂಪೋಸ್ಟ್ ರೆಡಿ ಆಗ್ತದೆ. ಹಾಗೆ ಥ್ರೂಔಟ್ ದ ಇಯರ್ ಪ್ರೊಸೆಸ್ ಅದು. 4 ಕಡೆಗೆ ನೀವು ಎರೆಹುಳು ಗೊಬ್ಬರವನ್ನ ತಯಾರಿಸಿಕೊಳ್ಳುವ ಒಂದು ಸಂಗತಿಯನ್ನ ತೋರಿಸ್ತಾ ಇದ್ರಿ. ಆ ಒಂದು ತೊಟ್ಟಿ ತರ ಇದಾವಲ್ಲ, ಅವನ್ನ ನೀವು ಮಾರುಕಟ್ಟೆಯಿಂದ ತಗೊಂಬಂದ್ರೆ ಪ್ಲಾಸ್ಟಿಕ್ ನೀವನ್ನ ಅಥವಾ ಕೃಷಿ ತೋಟಗಾರಿಕೆ ಇಲಾಖೆ ಅವ್ರು ಏನಾದ್ರು ಕೊಟ್ರೆ ಹೇಗೆ? ಸುರಭಿ ಟೆಕ್ನಾಲಜಿ ಅಂತ ಹಾಸನದಲ್ಲಿದೆ, ಅವರು ಬಂದು ನನಗೆ 3 ಯೂನಿಟ್ ಕೊಟ್ಟರು, ಫೈಬರ್ ಯೂನಿಟ್. ಈಗ 10 ವರ್ಷದಿಂದ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೇನೆ, ಅದರಲ್ಲಿ 3 ತೊಟ್ಟಿ ಮತ್ತೆ ಇನ್ನೊಂದು ಕಾಂಕ್ರೀಟ್ ಇಂದ ಮಾಡಿದ್ದೇನೆ, ಅದು ಚೆನ್ನಾಗಿದೆ, 4 ಯೂನಿಟ್ ಅಲ್ಲೂ ಜನರೇಟ್ ಆಗ್ತದೆ. ಏಲಕ್ಕಿಯನ್ನ ಎಷ್ಟು ವರ್ಷದವರೆಗೆ ನೀವು ಬೆಳೆಸಿ ಹೊಸ ಗಿಡಗಳನ್ನ ನೆಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತೀರಿ? ಪ್ರತಿ ವರ್ಷ ನಾವು 1-2 ಎಕರ್ನ ರೀಪ್ಲಾನ್ ಮಾಡ್ತೇವೆ, ಆಗ 5 ವರ್ಷದಲ್ಲಿ 1 ರೌಂಡ್ ಹೋಗ್ತದೆ. ಏಳು ವರ್ಷ ಮ್ಯಾಕ್ಸಿಮಮ್ ಇಟ್ಕೊಳ್ಳೋದು. ಏಳು ವರ್ಷದ ಮೇಲೆ ಈಲ್ಡ್ ಏಕರಿಗೆ 50 kg ಸಹ ಬರೋದಿಲ್ಲ. ಮ್ಯಾಕ್ಸಿಮಮ್ ಥರ್ಡ್ ಇಯರ್ ಇಂದ ಫಿಫ್ತ್ ಇಯರ್ ವರೆಗೆ ಒಳ್ಳೆ ಚೆನ್ನಾಗಿರುತ್ತೆ ಈಲ್ಡ್. ಕಲ್ಚರಲ್ ಆಪರೇಷನ್ ಮಾಡ್ತಾ ಇದ್ರೆ ಚೆನ್ನಾಗಿರ್ತದೆ. ಮತ್ತೆ 7th year ಆದ್ಮೇಲೆ ಅಂತೂ ಕಮ್ಮಿ ಆಗ್ತದೆ. 50 kg ಬಂದ್ರೆ ಎಕನಾಮಿಕಲ್ ಅಲ್ಲ. ಈಗ ನಾವು ಪ್ರತಿ ವರ್ಷ 2 ಎಕರೆ ತೆಗೆಯುವಾಗ ಒಂದು ರೊಟೇಷನ್ ಬರ್ತಾ ಇದೆ. ಯಾವ್ದು ನೋಡಿದ್ರು ಯಂಗ್ ಪ್ಲಾಂಟ್ಸೇ ಕಾಣ್ತಾ ಇರ್ತದೆ. ಹಾಕಿದ ಜಾಗದಲ್ಲೇ ಹಾಕ್ತೀರಾ, ಜಾಗ ಬದಲಾವಣೆ ಮಾಡ್ತೀರಾ? ಬದಲಾವಣೆ ಮಾಡೋಕೆ ಜಾಗ ಇಲ್ಲ. ಆ ಇರೋ ಜಾಗದಲ್ಲೇ ಮಾಡಬಹುದು. ಕಾಂಪೋಸ್ಟ್ ಹಾಕ್ತೇವಲ್ಲ, ಗ್ರೋತ್ ಚೆನ್ನಾಗಿ ಬರ್ತದೆ. ಮತ್ತೆ 2 ರೌಂಡ್ ಬೋರ್ಡೋ ಮಿಕ್ಸರ್ ಸ್ಪ್ರಿಂಕ್ಲರ್ ಮಾಡ್ತೀವಿ, ಬಾಕಿ 2 ಸಲ ಪೆಸ್ಟಿಸೈಡ್ ಮಾಡ್ತೀವಿ. ಅದಕ್ಕಾಗಿ ಯಾವ ಪೆಸ್ಟ್ ಇಲ್ಲ, ಕಜ್ಜಿಕಾಯಿನೂ ಬರ್ತಾ ಇಲ್ಲ. ಮತ್ತೆ 1 ರೌಂಡ್ ಈಗ ಏಪ್ರಿಲ್ ಅಲ್ಲಿ ಸೋಗೆ ತೆಗೆಯೋದು ಅಂತ, ಕಂಪ್ಲೀಟ್ ಗಿಡಗಳನ್ನ ಕ್ಲೀನ್ ಮಾಡಬೇಕು. ಬುಡ ಎಲ್ಲ ಬಿಡಿಸಿ ಮತ್ತೆ ಮ್ಯಾಕ್ಸಿನ್ ಅಂತ ಸಿಗ್ತಲ್ಲ, ಈಗ ಮ್ಯಾಕ್ಸಿನ್ ಇಲ್ಲ, ಈಗ ವಿಕ್ಟರ್ ಅಂತ ಒಂದಿದೆ, ಇದನ್ನ ಕಂಪ್ಲೀಟ್ ಡಸ್ಟ್ ಮಾಡ್ತೇವೆ. ಡಸ್ಟಿಂಗ್ ಇಸ್ ಇಂಪಾರ್ಟೆಂಟ್, ಯಾಕಂದ್ರೆ ಏಪ್ರಿಲ್ ಮೇ ಅಲ್ಲಿ ಇನಿಷಿಯೇಷನ್ ಬರ್ತದೆ ಯಾವ್ದು ಪ್ಯಾನಿಕಲ್ಸ್, ಅದು ನೆಗ್ಲೆಕ್ಟ್ ಆಗ್ಬಿಟ್ರೆ ಕಜ್ಜಿಕಾಯಿ ಬರ್ತದೆ. ಅದು ಇನ್ನು ಮತ್ತೆ ಯಾವ ರೀತಿಯಲ್ಲಿ ಸ್ಪ್ರೇ ಮಾಡಿದ್ರು ಅದನ್ನ ತಡಿಯಕ್ ಆಗೋದಿಲ್ಲ. ಏಪ್ರಿಲ್ ಮೇ ಒಳಗೆ ಡಸ್ಟಿಂಗ್ ಮಾಡಲೇಬೇಕು, ಅದು ಕಂಪಲ್ಸರಿ ನಾವು ಮಾಡ್ತಾ ಇದ್ದೇವೆ. ಕೆಲಸಗಳು ಮಾಡ್ತಾ ಹೋದ್ರೆ ಸಾಕಷ್ಟಿದಾವೆ, ಕೃಷಿಕರಿಗೆ ಸಮಯನೇ ಸಾಕಾಗೋದಿಲ್ಲ. ಬೆಳಗಿನಿಂದ ರಾತ್ರಿ ತನಕ ಕೆಲಸಗಳನ್ನು ಮಾಡ್ತಾ ಆನಂದದಾಯಕವಾಗಿ ಜೀವನ ಮಾಡುವ ಕ್ಷೇತ್ರ ಇದು. ಒತ್ತಡವಾಗಿ ತೆಗೆದುಕೊಂಡ್ರೆ ಕಷ್ಟ ಅನಿಸುತ್ತೆ, ಆದರೆ ಇಲ್ಲ ಎಲ್ಲದೂ ಇಷ್ಟ ಅಂತ ಅನ್ಕೊಂಡು ನೀವು ತೊಡಸ್ಕೊಳ್ತಾ ಹೋದ್ರೆ ಅದು ನಿಮಗೆ ಒಲಿತತೆ, ಅದರಿಂದ ನೀವು ಬೆಳವಣಿಗೆ ಆಗ್ತೀರಿ. ನಿಜವಾಗಿ ನಮ್ಮ ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ, ಅವರು ಬೆಂಗಳೂರು ಮೈಸೂರು ಅಥವಾ ಮಡಿಕೇರಿಯಲ್ಲಿ ಇರ್ತಾರೆ. ಮಡಿಕೇರಿಯಲ್ಲಿ ಇದ್ಕೊಂಡು ಇಲ್ಲಿ ಒಳ್ಳೊಳ್ಳೆ ತೋಟ ಇದೆ, ಬಿಳುವಳಿಯಾಗಿ ಬಂದ ತೋಟ ಅಲ್ಲೋದಿದೆ, ತೆಗೆದ ತೋಟ. ಅವರು ಕಂಫರ್ಟ್ಸು ಬೇಕು, ತೋಟನೂ ಬೇಕು ಅಂತ ಹಂಬಲ ಇರ್ತದೆ. ನಾನು ಸುಮಾರು ಜನರಿಗೆ ಹೇಳ್ತಾ ಇದ್ದೇನೆ, ಒಂದು ತೋಟದಲ್ಲೇ ಇರಿ, ಇದ್ಬಿಟ್ಟು ನೀವು 10 ಸಲ ಬೇರೆ ಮಡಿಕೇರಿಗೆ ಹೋಗಿ ಅಥವಾ ಬೆಂಗಳೂರಿಗೆ ಹೋಗಿ, ತೋಟದಲ್ಲೇ ಇದ್ಕೊಂಡ್ರೆ ಅದ್ರ ನೆಮ್ಮದಿಯೇ ಬೇರೆ, ಮತ್ತೆ ತುಂಬಾ ಸೇವಿಂಗ್ ಬರ್ತದೆ, ನಷ್ಟ ಬರೋದಿಲ್ಲ. ತೋಟದಲ್ಲೇ ಇದ್ದು ಕಲ್ಟಿವೇಟ್ ಮಾಡಿದಂತ ತೋಟ ತುಂಬಾ ಉತ್ತಮ ಆಗಿರ್ತದೆ. ಪಕ್ಕದಲ್ಲಿ ಸುಮಾರು ಪ್ಲಾಂಟರ್ಸ್ ಇದ್ದಾರೆ, ಅವರೆಲ್ಲ ತುಂಬಾ ಹುರುಪಿನಿಂದ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವ್ರದ್ದು ಈಳು ಚೆನ್ನಾಗಿದೆ, ಮತ್ತೆ ಅವರಿಗೆ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಇದೆ, ಆರೋಗ್ಯ ಅಂತೂ ತುಂಬಾ ಚೆನ್ನಾಗಿದೆ. ಸಿಟಿಯಲ್ಲಿ ಇದ್ಕೊಂಡು ಇಲ್ಲಿ ಬಂದು ನೋಡೋದು ಯಾವಾಗ ನೋಡಿದ್ರು ಪ್ರೆಷರು ಶುಗರು ಅಂತ ಹೇಳ್ಕೊಂಡು ಕಂಪ್ಲೇಂಟ್ ಮಾಡ್ತಾರೆ, ಅವ್ರ ಇನ್ಕಮ್ ಅರ್ಧದನ್ನ ಆಸ್ಪತ್ರೆಗೆ ಖರ್ಚು ಮಾಡ್ತಾರೆ. ತೋಟದಲ್ಲಿ ಇರುವವರಿಗೆ ತುಂಬಾ ಫ್ರೆಶ್ ಏರ್, ಫ್ರೆಶ್ ನೀರು, ಮತ್ತೆ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಅಂತ ತಕೊಳ್ಳೋದಿಲ್ಲ, ಬಟ್ ಒಳ್ಳೆ ಲೈಫ್ ಇರ್ತದೆ. ಚೆನ್ನಾಗಿ ಊಟ ಮಾಡ್ತೀರಾ, ಒಳ್ಳೆ ನಿದ್ರೆ ಮಾಡ್ತೀರಾ, ತೋಟದ ಲೈಫ್ ಅಂತ ಒಳ್ಳೇದು ಯಾವ್ದು ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ಎಲ್ರಿಗೆ. 60 ಎಕರೆ ಕಾಫಿ ತೋಟ, ಕಾಳುಮೆಣಸು, ಏಲಕ್ಕಿ ಮತ್ತಿತರ ಬೆಳೆಗಳಿದಾವಲ್ಲ, ಖರ್ಚು ವೆಚ್ಚ ಗಮನಿಸ್ತಾ ಇರಬೇಕು, ಏನನ್ಸುತ್ತೆ? ಅದೇ ಎಷ್ಟು ಖರ್ಚು ಮಾಡ್ತೀರಾ ಆ ಡಬ್ಬಲ್ ಇನ್ಕಮ್ ತೆಗಿಯಕ್ಕೆ ಖರ್ಚಾಡಬೇಕು. ಸಿಗ್ತದೆ, ನಿಜವಾಗಿ ಸಿಗ್ತದೆ. ಅದರಲ್ಲಿ 75% ಖರ್ಚು ಮಾಡಬೇಕು ತೋಟಕ್ಕೆ, 25% ತಗೊಳ್ಬಹುದು. ಆ ರೀತಿ ಮಾಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಇನ್ಕಮ್ ಅಲ್ಲಿ 50% ತಗೊಂಡು 50% ತೋಟಕ್ಕೆ ಹಾಕ್ತೀನಿ ಅಂದ್ರೆ ಈಲ್ಡ್ ಅಲ್ಲಿ ಕಮ್ಮಿ ಬರ್ತದೆ, ಗಿಡಗಳು ಸರುಗಿ ಹೋಗ್ತದೆ, ನೆಲಕ್ಕೆಂತೂ ಕಂಪ್ಲೀಟ್ ಸರುಗಿ ಹೋಗ್ತದೆ. ಅದಕ್ಕಾಗಿ ನನ್ನ ಅಡ್ವೈಸ್ ಅಂದ್ರೆ 25% ಸಾಕಾಗ್ತದೆ, ಬಾಕಿ ಎಲ್ಲ ತೋಟಕ್ಕೆ ಹಾಕಿ ಇನ್ನೂ ಡಬಲ್ ಈಲ್ಡ್ ತೆಗಿಬಹುದು ಅಂತ ನಾನು ಹೇಳ್ತಾ ಇದ್ದೇನೆ. ಎಷ್ಟೋ ಜನ ಮಲೆನಾಡು ಪ್ರದೇಶಗಳಲ್ಲಿ ಹಸು ಸಾಕೋದು ಕಷ್ಟ ಅಂತ ಹೇಳ್ತಾರೆ, ಮೇಯಿಸೋದು, ಹಾಲು ಕರಿಯೋದು, ಅದಕ್ಕೆಲ್ಲ ಜನ ಇಲ್ಲ, ತಾಪತ್ರಯ ಅಂತ ಅನ್ಕೊಂಡು ಕೈ ಬಿಟ್ಬಿಟ್ಟಿದ್ದಾರೆ. ಇನ್ನು ಸಗಣಿ ಗೊಬ್ಬರವನ್ನು ಹೊರಗಡೆಯಿಂದ ತರೋದು ಅಥವಾ ಎರೆಹುಳು ಗೊಬ್ಬರವನ್ನು ಖರೀದಿ ಮಾಡೋದು, ಗೋಬರ್ ಗ್ಯಾಸ್ ಅಂತೂ ಎಷ್ಟೋ ಕಡೆಗೆ ಮಾಡಿದ್ದನ್ನು ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಆಗ್ದಲ್ಲೇ ಬಿಟ್ಬಿಟ್ಟಿದ್ದಾರೆ, ಏನಂತೀರಿ? ನನಗೆ ಶುರುವಿಂದ ಅಷ್ಟೇ ಈ ಡೈರಿ ಹಾಲ್ದು ಟೇಸ್ಟೇ ನನಗೆ ಹೋಗೋದಿಲ್ಲ. ಬಂದಂಗೆ 1-2 ಹಸು ಸಾಕ್ದು, ಅದು ಕರ ಹಾಕಿ ಹಾಕಿ 10-12 ಇತ್ತು. ಮತ್ತೆ ಒಳ್ಳೆ ಲೇಬರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ವರ್ಷಕ್ಕೆ 2-3 ಹಸುಗಳನ್ನ ಕೊಟ್ಬಿಡ್ತೇವೆ. 1-5-3 ಇಟ್ಕೊಳ್ತೇವೆ, 3 ಈಗ ಹಾಲು ಕೊಡುವಂತ ಇದ್ರೆ ಇನ್ನೊಂದು 3 ಹೀಫರ್ ಇರ್ತದೆ. ಅದು ಕರು ಹಾಕುವಾಗ 1-6-7 ಬಂತು ಅಂತ ಹೇಳ್ತೇವೆ, 2 ಕೊಟ್ಬಿಡ್ತೇವೆ. ಹಾಗೆ ಆವರೇಜ್ ಆಗಿ 1-5-6 ಹಸುಗಳನ್ನ ಇಟ್ಕೊಳ್ತಿದ್ದೇವೆ. ಗೊಬ್ಬರ ಸಿಗ್ತದೆ, ಒಳ್ಳೆ ಫ್ರೆಶ್ ಹಾಲು ಸಿಗ್ತದೆ. ಎಕ್ಸ್ಟ್ರಾ ಹಾಲ್ನ ಡೈರಿ ಕಲೆಕ್ಟಿಂಗ್ ಸೆಂಟರ್ ಇದೆ ಮರಗೋಡಲ್ಲಿ, ಅಲ್ಲಿ ಕೊಡ್ತಾ ಇದ್ದಾವೆ. ಅವರೇ ಫೀಡ್ ಎಲ್ಲ ಕೊಡ್ತಾರೆ. ಮೂರ್ನಾಡಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇದೆ, ಅವ್ರದ್ದು ಟೆಕ್ನಿಕಲ್ ಅಡ್ವೈಸ್ ಏನಾದ್ರು ಬೇಕಾದ್ರೆ ತಗೊಳ್ತೇವೆ. ಹಾಗಾಗಿ ಹಸುಗಳಿಗೆ ಏನು ಪ್ರಾಬ್ಲಮ್ ಇಲ್ಲ, ವ್ಯಾಕ್ಸಿನೇಷನ್ಗೆಲ್ಲ ಫ್ರೀಯಾಗಿ ಗವರ್ಮೆಂಟೇ ಬಂದು ಸ್ಪಾಟಲ್ಲಿ ಮಾಡಿಕೊಡ್ತಾರೆ. ಹಸಿ ಹುಳು ತುಂಬಾ ಇಟ್ಕೊಂಡಿದ್ದೇನೆ, ಒಣಗಿದ ಹುಳು ಮಾತ್ರ ಕ್ರೈಗೆ ತೆಗಿತಾ ಇದ್ದೇನೆ. ಸಾಕಕ್ಕೆ ಮತ್ತೆ ಕ್ಲೀನ್ ಮಾಡಕ್ಕೆ 2 ಆಳುಗಳಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೇನೆ. ಹಸಿ ಹುಲ್ಲು ಅಂದ್ರೆ ಏನು, ತೋಟದಲ್ಲಿ ಬೆಳ್ಕೊಂಡಿದ್ದ ಅಥವಾ ಎಲ್ಲಿ? ತೋಟದಲ್ಲಿ ಕೆರೆ ಸೈಡ್ ಅಲ್ಲೆಲ್ಲ ಪ್ಯಾರಾ ಗ್ರಾಸು, ಗಿನಿ ಗ್ರಾಸು, ಮತ್ತೆ ಈಗ ಒಂದು ಹೊಸ ಹೈಬ್ರಿಡ್ ವೆರೈಟಿ ಬಂದಿದೆ, ಅದನ್ನ ಹಾಕೊಂಡಿದ್ದೇವೆ. ನನಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಮಾಡ್ತಾ ಇರ್ತಾರೆ ಹೊಸ ಹೊಸ ವೆರೈಟೀಸು, ಅದನ್ನ ಹಾಕೊಂಡು ನಾನು ಹುಲ್ಲು ಬೆಳೆಸ್ತಾ ಇದ್ದೇನೆ. ಹಾಗಾಗಿ 50% ಹಸಿ ಹುಲ್ಲು ಮತ್ತೆ 50% ಒಣಗಿದ ಹುಲ್ಲು ಹಾಕ್ತಾ ಇದ್ದೇನೆ. ಏನು ತೊಂದರೆ ಇಲ್ಲ, ಆಳುಗಳಲ್ಲಿ ಕಸ್ಕೊಂಡು ಬಂದು ಹಾಕ್ತಾರೆ. ಒಂದು ಮಿಷಿನ್ ಇದೆ, ಕಟ್ಟಿಂಗ್ ಮಿಷಿನು, ಅದನ್ನ ಚಾಪ್ ಮಾಡ್ಬಿಟ್ಟು ಹಾಕ್ತಾ ಇದ್ದೇನೆ. ಖುಷಿ ಆಯ್ತು ನಂಜಪ್ಪನವರೇ, ಒಬ್ಬ ಕೃಷಿಕ ಹೀಗೂ ಇರಬಹುದಲ್ವಾ ಅಂತ ಅನ್ಕೊಂಡು ನಾವು ಇಲ್ಲಿಗೆ ಬಂದಾಗ ಗೊತ್ತಾಯ್ತು. ಈ ಹಿಂದಿನೂ ಬಂದು ನಾವು ಸಂತೋಷ ಪಟ್ಟಿದ್ವಿ, ನಿಮ್ಮ ಕೆಲಸಗಳನ್ನು ಗಮನಿಸಿ ಇತರರಿಗೆ ಪರಿಚಯ ಮಾಡಿಕೊಡೋ ಸಲುವಾಗಿ ಸಂದರ್ಶನವನ್ನು ಪ್ರಸಾರ ಮಾಡಿದ್ವಿ. ಈಗ ನಿಮ್ ಜೊತೆಗೆ ಮಾತನಾಡಿದ್ದು ಮತ್ತಷ್ಟು ಖುಷಿ ಕೊಡಿತು. ನಮ್ಮ ಕೃಷಿಕರು ನಿಮ್ಮ ಅನುಭವಗಳನ್ನ ಗಮನಿಸಿದರೆ ಕಷ್ಟ ಅನ್ಕೋಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ, ಇಷ್ಟಪಟ್ಟು ಕೆಲಸಗಳನ್ನ ನಿಭಾಯಿಸ್ಕೊಂಡು ಹೋಗಿ, ಯೋಜಿತವಾಗಿ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಅನುಕೂಲವೇ. ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ನಂಜಪ್ಪನವರೇ. ನಮಸ್ಕಾರ. ಧನ್ಯವಾದಗಳು. ಶ್ರೋತೃಗಳೇ, ಇದುವರೆಗೆ ಮಡಿಕೇರಿ ತಾಲೂಕು ಮರುಗೋಡಿನ ಪುಲಿಯಂಡ ಎಂ ನಂಜಪ್ಪ ಅವರ ಜೊತೆಗೆ ನಾವು ಮಾತನಾಡಿದ ವಿಚಾರಗಳನ್ನು ಆಲಿಸಿಕೊಂಡ್ರೆ, ವಿಶೇಷವಾಗಿ ಅವರು ಏಲಕ್ಕಿಯ ಬೆಳೆ ಕುರಿತಂತೆ ಅನುಭವಗಳನ್ನ ಪ್ರಸ್ತಾಪ ಮಾಡಿದರು. ಕಾಫಿ, ಕಾಳುಮೆಣಸ್ ಅನ್ನು ಬೆಳೀತಿದ್ದಾರೆ, ಹಸುಗಳನ್ನು ಸಾಕೊಂಡು ಎರೆಹುಳು ಗೊಬ್ಬರವನ್ನ ಕಾಂಪೋಸ್ಟ್ ಗೊಬ್ಬರವನ್ನ ತಯಾರಿಸಿಕೊಂಡು ಸಗಣಿ ಅನಿಲ ಘಟಕವನ್ನು ರಚನೆ ಮಾಡಿಕೊಂಡು ಬಳಕೆ ಮಾಡಿಕೊಳ್ತಿದ್ದಾರೆ. ಚೆನ್ನಾಗಿದೆ. ಕೃಷಿಕರು ಹೀಗೆ ಇದ್ರೆ ಚಲೋ ಆಗಿ ಬದುಕು ಕಾಣಸಿಗುತ್ತೆ. ಅವರ ಸಂಖ್ಯೆ ಹೀಗಿದೆ ಶ್ರೋತೃಗಳೇ, 08272, ಇದು ಮಡಿಕೇರಿಯ ಎಸ್ಟಿಡಿ ಕೋಡ್, 200047, ಇದು ಸ್ಥಿರವಾಣಿ ಸಂಖ್ಯೆ. ಚರವಾಣಿ ಸಂಖ್ಯೆ ಮೊಬೈಲ್ ನಂಬರು 944-84-81-547, 944-84-81-547. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272-22-00-06. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಮುಕ್ತಾಯವಾಯಿತು. ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ನಿಮ್ಮ ನೆಚ್ಚಿನ ಪೀಟರ್ ಇಂಗ್ಲೆಂಡ್ ಶೋರೂಮ್ ಇದೀಗ ಮೂರ್ನಾಡು ರಸ್ತೆಯ ಜಂಕ್ಷನ್ ನ ಮುಂಭಾಗಕ್ಕೆ ಸ್ಥಳಾಂತರಗೊಂಡಿದೆ. ಅದೇ ಪ್ರೀತಿ, ಅದೇ ವಿಶ್ವಾಸ, ಜಯದೊಂದಿಗೆ ನಿಮ್ಮ ಸೇವೆಗೆ ಭೇಟಿ ಕೊಡಿ. ಪೀಟರ್ ಇಂಗ್ಲೆಂಡ್ ಶೋರೂಮ್, ಮೂರ್ನಾಡು ರೋಡ್ ಜಂಕ್ಷನ್, ವಿರಾಜಪೇಟೆ. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. Akashavani Madikeri. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-000018. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ: ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಂಗೆ ಹಿಂದುಳಿದ ವರ್ಗಗಳ ಗರೀಬ ಕುಟುಂಬದವಕ್ಕೆ ಹೆಚ್ಚುವರಿಯಾಗಿ 9,000 ಕೊಳವೆ ಬಾವಿ ಕೊರೆಸಿಕೆ ತೀರ್ಮಾನ ಮಾಡಿರುತ್ತಾ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿಯು ಹೇಳೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಹಂಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳ ಕೂಡುಕೂಟಲಿ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳಿಗೆ ಮಡಿಕೇರಿ ಗೌಡ ಸಮಾಜದ ಸಭಾಬಾಡಲಿ ಅಂತ್ಯೋದಯ ಕುರಿತು ಕಲ್ಯಾಣ ಇಲಾಖೆಗಳ ಬೇರೆ ಬೇರೆ ಯೋಜನೆಗಳ ಕುರಿತಂಗೆ ಇಂದು ನಡೆದ ರಾಜ್ಯ ಮಟ್ಟದ ಮಾಹಿತಿ ಕಾರ್ಯಾಗಾರಕ್ಕೆ ಚಾಲನೆ ಕೊಟ್ಟವು ಮಾತಾಡಿ, ಹೆಚ್ಚುವರಿಯಾಗಿ 9,000 ಕೊಳವೆ ಬಾವಿಗಳ ತೋಡಿಕೆ ಒಂದು ತಿಂಗಳಲ್ಲಿ ಒಪ್ಪಿಗೆ ಕೊಟ್ಟವೆ. ಇದರೊಟ್ಟಿಗೆ ಫಲಾನುಭವಿಗಳ ಅಕೌಂಟ್ಗೆ ದುಡ್ಡನ್ನು ಹಾಕಿವೆ. ಜಿಲ್ಲೆಯಲ್ಲಿ 1,300 ಜಾಸ್ತಿ ಸ್ಥಳೀಯ ಪ್ರತಿನಿಧಿಗಳಿಗೆ ಸರ್ಕಾರದ ಯೋಜನೆಗಳನ್ನ ಸಕಾಲದಲ್ಲಿ ಹಂಗೆ ಸರಿಯಾಗಿ ತಲುಪಿಸೋಕುತ್ತ ಹೇಳುದು ಸರ್ಕಾರದ ಉದ್ದೇಶ ಹುಟ್ಟುತ್ತ ಹೇಳ್ದು. ಸಮಾಜ ಕಲ್ಯಾಣ ಹಂಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಆಯುಕ್ತ ಕೆ ದಯಾನಂದವು ಮಾತಾಡಿ, ಇಲಾಖೆಯಲ್ಲಿರುವ ಸುಮಾರು ಯೋಜನೆಗಳನ್ನ ಎಲ್ಲವಕ್ಕೆ ತಲುಪಿಸುವುದು ಅಂತ್ಯೋದಯ ಕಾರ್ಯಾಗಾರದ ಉದ್ದೇಶ ಹುಟ್ಟು. ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗ ಹಂಗೆ ಗಿರಿಜನ ಕಲ್ಯಾಣ ಇಲಾಖೆ ವ್ಯಾಪ್ತಿಲಿ 19 ಅಭಿವೃದ್ಧಿ ನಿಗಮಗ ಹುಟ್ಟು. ಕಲ್ಯಾಣ ಇಲಾಖೆಗ ಹಂಗೆ ಅಭಿವೃದ್ಧಿ ನಿಗಮಗಳ ಕಾರ್ಯಕ್ರಮನ ಸರಿಗೆ ತಲುಪಿಸಿಕೆ ಪ್ರಯತ್ನ ಪಟ್ಟಳೋತ್ತ ಹೇಳ್ದು. ಕಾರ್ಯಕ್ರಮದಲ್ಲಿ ಸಂಬಂಧಪಟ್ಟವು ಮುಖ್ಯಪಟ್ಟವು ಭಾಗವಹಿಸಿದ್ದವು. ಭಾಗಮಂಡಲ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂಗೆ ನಾಳೆ ಸಂಪ್ರದಾಯದಂಗೆ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ಕಾರ್ಯಕ್ರಮ ನಡೆದೇತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿದಳು. ಅಂಚೆ ಅದಾಲತ್ನ ಮುಂದಿನ ಸಭೆ 7 PM to 11 PM ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಸಭೆಯಲ್ಲಿ ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಎಲ್ಲಾ ತರದ ಪುಕಾರುಗಳ ತಕೊಂಡು ಚರ್ಚೆ ಮಾಡಿವೆ. ಪುಕಾರುಗ ಇದ್ದರೆ 4 PM ಕಚೇರಿಗೆ ಕಳಿಸಿಕೊಡಕುತ್ತ ಅಂಚೆ ಅಧೀಕ್ಷಕರು ತಿಳಿಸಿದಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ವಿದ್ಯಾಲಯ ಸುಬ್ರಹ್ಮಣ್ಯ ಇವರ ಕೂಡು ಕೂಟಲಿ 4 PM to 10:30 PM ಕಾಲೇಜಿನ ಬೆಳ್ಳಿ ಹಬ್ಬ ಸಭಾಬಾಡಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಸಂಘ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ವಿದ್ಯಾಲಯದ ಉದ್ಘಾಟನಾ ಜಂಬರ ಏರ್ಪಾಡಾಟು. ಕೊಡಗು ಬ್ಲಡ್ ಡೋನರ್ಸ್ನ 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಹಂಗೆ 4 ಬ್ಲಡ್ ಡೋನರ್ಸ್ನ ಕೂಡು ಕೂಟಲಿ ಮಡಿಕೇರಿ ಜಿಲ್ಲಾಸ್ಪತ್ರೆನ ರಕ್ತನಿಧಿ ಕೇಂದ್ರದ ಸಹಕಾರಲಿ ಯೋಧ ವಿರಾಜ್ಪೇಟೆನ ಶಾಹಿದ್ ಮೊಹಮ್ಮದ್ ಅಲ್ತಾಫ್ ಅವರ ಗ್ಯಾನರಿ ಬರುವ ತಿಂಗಳ 5 PM to 10 PM ಮಧ್ಯಾಹ್ನ 3 PM ಮುಟ ಮಡಿಕೇರಿನ ಕೂರು ಕಮ್ಯುನಿಟಿ ಹಾಲ್ಲಿ ರಕ್ತದಾನ ಶಿಬಿರ ಏರ್ಪಾಡಾಟು. ಸೋಮವಾರಪೇಟೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 1 ನಿಮಿಷಕ್ಕೆ 390 L ಆಮ್ಲಜನಕ ತಯಾರು ಮಾಡುವ ದೊಡ್ಡ ಆಮ್ಲಜನಕ ಉತ್ಪಾದನಾ ಘಟಕದ ಕೆಲಸ ಪೂರ್ತಿ ಮುಗ್ದುಟ್ಟು 4 PM ಉದ್ಘಾಟನೆಯಾದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಏರ್ಪಾಡು ಮಾಡಿದ್ದ ಅರೆಭಾಷೆ ಕತೆ ಕವಿತೆ ಲಲಿತ ಪ್ರಬಂಧ ಪೈಪೋಟಿ ಗೆದ್ದವರ ಹೆಸರು ಪ್ರಕಟ ಆಗುತ್ತ ಅಕಾಡೆಮಿನ ರಿಜಿಸ್ಟ್ರಾರ್ ಅವರು ತಿಳಿಸಿದಳು. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಪ್ರಭಾರ ಜಂಟಿ ನಿರ್ದೇಶಕರು ತಿಂಗಳ ಸುರುನ ಹಂಗೆ 3ನೇ ವಾರದಲ್ಲಿ ಶುಕ್ರವಾರ ಹಂಗೆ ಶನಿವಾರ ಮತ್ತೆ 2ನೇ ಹಂಗೆ 4ನೇ ವಾರದಲ್ಲಿ ಗುರುವಾರ ಮತ್ತೆ ಶುಕ್ರವಾರ ಕಚೇರಿನ ಕೆಲಸದ ಹೊತ್ತುಲಿ ಸಿಕ್ಕಿವೆ. ಹಂಗೆ ಜಿಲ್ಲೆಯ ಮಾಜಿ ಸೈನಿಕರು ಮತ್ತೆ ಅವರ ಕುಟುಂಬದವು ಯಾವುದೇ ತರಹದ ತೊಂದರೆ ತಾಪತ್ರೆಗೈದ್ದರೆ 4ನೇ ತಾರೀಕಿನೊಳಗೆ ಇಲಾಖೆಗೆ ತಿಳಿಸಕುತ್ತ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿದಳು. ಪೊನ್ನಂಪೇಟೆ ಶಿಶು ಅಭಿವೃದ್ಧಿ ಯೋಜನೆನ 6 ಅಂಗನವಾಡಿ ಕಾರ್ಯಕರ್ತೆ ಹಂಗೆ 29 ಅಂಗನವಾಡಿ ಸಹಾಯಕಿಯರ ಚಾಕರಿಯನ್ನು ತುಂಬಿಸಿಕಣಿಕೆ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ 3ನೇ ತಾರೀಕು 29 ಆಕೇರಿ ದಿನಾತ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗ ತಿಳಿಸಿದಳು. ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಸಂಶೋಧನಾ ವಿದ್ಯಾರ್ಥಿನಿ ಪಿಎ ಪುಷ್ಪಾಂಜಲಿಯವರು ಮಂಡನೆ ಮಾಡಿದ ಪ್ರಬಂಧಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯ ಪಿಎಚ್ಡಿ ಪದವಿ ಕೊಟ್ಟುಟು. ಪೊನ್ನಂಪೇಟೆ ಅರಣ್ಯ ವ್ಯಾಪ್ತಿನ ಬೇಳೂರು ಗ್ರಾಮದ ಪೊನ್ನಪ್ಪ ಸಂತೆ ಹತ್ರ ಕಾಪಿ ತೋಟಲಿ ಹುಲಿ ಕಾಣಿಸಿಕೊಂಟು. ಜಾಗಕ್ಕೆ ಪೊನ್ನಂಪೇಟೆ ತಿತಿಮತಿ ಹಂಗೆ ಆನೆ ಚೌಕೂರು ಅರಣ್ಯ ವಲಯದ ಅಧಿಕಾರಿಗ ಸಿಬ್ಬಂದಿಗ ಭೇಟಿ ಕೊಟ್ಟು ನೋಡಿ ಸಾರ್ವಜನಿಕರು ತುಂಬಾ ಎಚ್ಚರದಿರ ಕುತ್ತ ತಿಳಿಸಿದಳು. ಚುನಾವಣಾ ಆಯೋಗದ ಕಡೆಯಿಂದ 15 March ರಾಷ್ಟೀಯ ಮತದಾರರ ಜಾಗೃತಿ ಪೈಪೋಟಿನ ಏರ್ಪಾಡು ಮಾಡಿಳು. ಎಲ್ಲ ವಯಸ್ಸಿನವು ಈ ಪೈಪೋಟಿಲಿ ಭಾಗವಹಿಸಕುತ್ತ ಜಿಲ್ಲಾ ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗ ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ವಿರಾಜ್ಪೇಟೆ ಕಡಂಗಮೂರು ರು ಶ್ರೀ ತಿರಿಕೆಮೊಟ್ಟೆ ಈಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಮಹೋತ್ಸವ ಪ್ರಯುಕ್ತ ನಾಳೆ ಮಂಗಳವಾರ ಬೆಳಿಗ್ಗೆ 7 PM ಗಣಹೋಮ, 9 PM ರುದ್ರಾಭಿಷೇಕ, ಮಧ್ಯಾಹ್ನ 12 PM ಮಹಾಪೂಜೆ, ಪ್ರಸಾದ ವಿತರಣೆ, 1 PM ಅನ್ನ ಸಂತರ್ಪಣೆ, ಸಂಜೆ 7 PM ನಂದಾ ದೀಪಾರಾಧನೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ವಿರಾಜಪೇಟೆಯ ಅವಿಲಾಸ್ ಸ್ಟೋರ್ನಲ್ಲಿ ಫಾಸ್ಟ್ ಟ್ರ್ಯಾಕ್ ವಾಚ್ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್. ಟೈಟಾನ್, ಟೈಮಿಕ್ಸ್ ವಾಚ್ಗಳ ಲೇಟೆಸ್ಟ್ ಕಲೆಕ್ಷನ್ಸ್, ಹೀರೋ ಬೈಸಿಕಲ್ಗಳ ಎಕ್ಸ್ಚೇಂಜ್ ಆಫರ್, ಫ್ರಿಡ್ಜ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್, ಬಜಾಜ್ ಫೈನಾನ್ಸ್ ಮುಖಾಂತರ 0% ಇಂಟ್ರೆಸ್ಟ್ನಲ್ಲಿ ಇಎಂಐ ಸೌಲಭ್ಯ. ಅವಿಲಾಸ್ ಸ್ಟೋರ್, ವಿರಾಜಪೇಟೆ. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಗ್ರೈಂಡರ್, ಗ್ಯಾಸ್ ಸ್ಟೌವ್, ಇನ್ನಿತರ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಅತಿ ದೊಡ್ಡ ಸಂಗ್ರಹದೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಅತಿ ವಿಶಾಲವಾದ ಮಳಿಗೆ ಪೋತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಕೇಳುಗರೆ, ಪ್ರತಿ ಭಾನುವಾರ ಬೆಳಗ್ಗೆ 7:15 ಕಥಾಲಹರಿ ಕಥೆಯ ಓದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕಾಕೆಮಾನಿ ಅವರ ಬೇಟೆ ನೆನಪು ಮತ್ತು ಬಿಲ್ಲು ಬಾಣ ಅನುಭವ ದಾಖಲೆಯ ಪುಸ್ತಕಗಳ ಓದನ್ನು ಕೇಳಲಿದ್ದೀರಿ. ಕಥಾಲಹರಿ ಪುಸ್ತಕಗಳ ಬಾನುಲಿ ಓದು ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:15. ಮರುಪ್ರಸಾರ ಮಂಗಳವಾರ ಸಂಜೆ 5:30. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. 7ನೇ ಹೊಸಕೋಟೆ ತೊಂಡೂರು ಗ್ರಾಮದಲ್ಲಿ ವಾಸವಿದ್ದ ದಿವಂಗತ ಪೇರಿಂಜರ ಕುಮಾರ ಅವರ ಪತ್ನಿ ಭವಾನಿ ಅವರು ತಮ್ಮ 86ನೇ ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ನಿಧನರಾಗಿದ್ದಾರೆ. ಪೇರಿಂಜರ ಭವಾನಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಅವರ ಮಗ ಶ್ರೀನಿವಾಸ್ ಅವರ ಮನೆ ಹಾರಂಗಿಯಲ್ಲಿ ನಡೆಯುವುದು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಚೆರಿಯಮನೆ ದಿವಂಗತ ಶ್ರೀ ಗಣಪತಿಯವರ ಪತ್ನಿ ಚಿನ್ನಮ್ಮ ಅವರು ಇಂದು ನಿಧನರಾದರು. 86 ವರ್ಷ ಪ್ರಾಯದ ಚೆರಿಯಮನೆ ಮಾದಪ್ಪ ಅವರ ತಾಯಿ ಚಿನ್ನಮ್ಮ ಅವರ ತವರು ಮನೆ ಕೆಂಜನ ಹೊಸಕೇರಿ. ಅಂತ್ಯಕ್ರಿಯೆ ನಾಳೆ 1 ಗಂಟೆಗೆ ಮೃತರ ಸ್ವಂತ ಮನೆಯಲ್ಲಿ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗತ್ರ ಗರೀಬ ಕುಟುಂಬಕಾರಕ್ಕೆ ಹೆಚ್ಚುವರಿ 9,000 ಬೋರ್ವೆಲ್ ಕೊಡಪ ತೀರ್ಮಾನ ಮಾಡಿತ್ತು ಸಚಿವಂಗಳನ್ನ ಕೋಟ ಶ್ರೀನಿವಾಸ ಪೂಜಾರಿ ಎಣ್ಣಿತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗತ್ರ ಕಲ್ಯಾಣ ಇಲಾಖೆ ಕೂಡನಿಕೆ ಬೋರೆ ಬೋರೆ ಇಲಾಖೆರ ಆದನಲ್ಲಿ ಮಡಿಕೇರಿಯ ಗೌಡ ಸಮಾಜತ್ರ ಸಭಾಬಾಡಲು ಇಂದು ಅಂತ್ಯೋದಯ ಕಲ್ಯಾಣ ಇಲಾಖೆರ ಬೋರೆ ಬೋರೆ ಯೋಜನೆ ರಮೀದ ರಾಜ್ಯ ಮಟ್ಟತ್ರ ಮಾಹಿತಿ ಕಾರ್ಯಾಗಾರಕ್ಕೆ ಮೊಳಿಯಿಟ್ಟಿತು ತಕ್ಪಂದಿತು. ಹೆಚ್ಚುವರಿಯಾಯಿತು 9,000 ಬೋರ್ವೆಲ್ ಎಡುಪು ಚುಡುವಕ್ಕೆ ಓರ್ ತಿಂಗತ್ ಅನುಮತಿ ಕೊಡಪ ಕೂಟಕ್ಕೆ ಫಲಾನುಭವಿಯಡ ಖಾತೆಗೆ ಪಣ ವರ್ಗಾವಣೆ ಮಾಡುವ ಕಲ್ಯಾಣ ಇಲಾಖೆ ಸರ್ಕಾರದ ಯೋಜನೆನ ಅಂತ್ಯೋದಯತ್ರ ಮೂಲಕ ಇಲ್ಲಿ ಹತ್ರ ಪ್ರತಿನಿಧಿಯಕ್ಕೆ ಮಾಹಿತಿ ಕೊಡಪಂಜಿ ಸರ್ಕಾರದ ಕಾರ್ಯಕ್ರಮ ಎಲ್ಲರಿಗೂ ಎತ್ತಿ ಚುಡುವಕ್ಕೆ ಪ್ರಯತ್ನ ಪಡುವ ಅಂದಣಿ. ಸಮಾಜ ಕಲ್ಯಾಣ ಪಿಂಜ ಹಿಂದುಳಿದ ವರ್ಗತ್ರ ಇಲಾಖೆ ಆಯುಕ್ತಂಗ ತಕ್ ಬಂದಿತು. ಇಲಾಖೆ 10 ಫಲತರ್ತ್ರ ಯೋಜನೆನ ಎಲ್ಲರಿಗೂ ಎತ್ತಿ ಚುಡೋದು ಈ ಕಾರ್ಯಾಗಾರತ್ರ ಉದ್ದೇಶ. ಮಕ್ಕಳ ಶೈಕ್ಷಣಿಕ ಬದುಕು ಸುಧಾರಣೆ ಆಂಡು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಆಯಿತು ಬದಲಾವಣೆ ಆಚೆಂಗಿ ಸುಧಾರಣೆ ಆಪ ಈ ನಿಟ್ಟಲು ಸಮಾಜಮುಖಿಯಾಯಿತು ನೈಕೊಂಡು ನಿರ್ಣಿಸಿ ಕಾರ್ಯಕ್ರಮದ ಮುಖ್ಯಪಟ್ಟ ಬಿಂದುವ ಹಾಜರಿಂಜಿತು. ಸೈನಿಕ ಕಲ್ಯಾಣ ಪಿಂಜ ಪುನರ್ವಸತಿ ಇಲಾಖೆಯ ಕೊಡಗು ಜಿಲ್ಲೆ ಮಡಿಕೇರಿ ಕಾರ್ಯಾಗಾರತ್ರ ಪ್ರಭಾರ ಜಂಟಿ ನಿರ್ದೇಶಕಂಗ ತಿಂಗತ್ರ ಆದ್ಯ ಪಿಂಜ 3ನೇ ವಾರತ್ರ ಬುಳ್ಯಾಚೆ ಚೆನ್ಯಾಚರಂದು ಅನ್ನನೆ ದಂಡನೆ 4ನೇ ವಾರತ್ ಬೇಳಚೆ ಪಿಂಜ ಬುಳ್ಯಾಚರಂದು ಆಫೀಸರ ಸಮೇತ ಕುಟ್ಟುವ ಅಂದು ಪ್ರಭಾರ ಜಂಟಿ ನಿರ್ದೇಶಕಂಗ ಅರಿಚಿಟ್ಟಿತು. ಕೊಡಗು ಜಿಲ್ಲೆಯ ಮಾಜಿ ಪಟ್ಟಾಳಕಾರ ಪಿಂಜಾಯಿಂಗಡ ಸಂಸಾರ ಏದೇ ತೊಂದರೆ ತಾಪತ್ರೆ ಉಂಡೆಂಗಿ ಮಾರ್ಚ್ 4ರಂದು ಕಚೇರಿಗೆ ಕಾಗದ ಇಲ್ಲೇಂಗಿ ಇಮೇಲ್ ಮೂಲಕ ಸಂಬಂಧಪಟ್ಟ ಇಂಕ ಐಕುಲು. ಭಾಗಮಂಡಲ ಶ್ರೀ ಭಗಂಡೇಶ್ವರ ತಲಕಾವೇರಿ ತಿರಿಕೆಯಲ್ಲಿ ಕಾಲೋದಿ ನಡಪನಕ್ಕೆ ಈ ಕುರಿಯು ಸಂಪ್ರದಾಯಕೊತ್ತನಕ್ಕೆ ನಾಳೆ ಮಾ ಶಿವರಾತ್ರಿ ಪೂಜಾ ಕಾರ್ಯಕ್ರಮ ನಡಪಂದು ಕಾರ್ಯನಿರ್ವಾಹಕ ಅಧಿಕಾರಿ ಅರಿಚಿಟ್ಟಿತು. ಪೊನ್ನಂಪೇಟೆ ಶಿಶು ಅಭಿವೃದ್ಧಿ ಯೋಜನೆಯ 6 ಅಂಗನವಾಡಿ ಕಾರ್ಯಕರ್ತೆಯ 29 ಅಂಗನವಾಡಿ ಸಹಾಯಕಿಯರ ಚಾಕರಿಗೆ ಆನ್ಲೈನ್ ಮೂಲಕ ಅರ್ಜಿ ಹಾಕಿತು. ಇರಾದೆ ಉಳ್ಳೆಂಗ ತಂಗಡ ಒತ್ತ ದಾಖಲೆಯೋಡೆ ಮಾರ್ಚ್ 29ರಂದು ಉಳಲು ಆನ್ಲೈನ್ ಅರ್ಜಿ ಒಪ್ಪಿಚುಡಲು ಏರ ಮಾಹಿತಿನ ಪೊನ್ನಂಪೇಟೆ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ ಅರಂಜೋಲುಂದು ಯೋಜನಾಧಿಕಾರಿ ಅರಿಚಿಟ್ಟಿತು. ಅಂಚೆ ಅದಾಲತ್ರ ಸಭೆ ಮಾರ್ಚ್ 7ರಂದು ಪೊಲಕ 11 ಗಂಟೆಗೆ ಕೊಡಗು ಅಂಚೆ ವಿಭಾಗತ್ರ ವಿಭಾಗೀಯ ಕಚೇರಿಯಲ್ಲಿ ನಡಪ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗತ್ರ ಸೇವೆಗೆ ಸಂಬಂಧಪಟ್ಟ ಎಲ್ಲಾ ತರತ್ರ ಪುಕಾರ್ ನಡೆತಂಡು ಚರ್ಚೆ ನಡೆತುವ ಎಂತೆಂಗಿ ಪುಕಾರ್ ಉಂಡೆಂಗಿ ಮಾರ್ಚ್ 4ರಂದು ಉಳಲು ಎತ್ತುವನಕ್ಕೆ ಐಕೊಂಡು ಅಧೀಕ್ಷಕಂಗ ಕಟ್ಟಂಡಿತು. ಕೊಡಗು ಬ್ಲಡ್ ಡೋನರ್ಸ್ ರ 3ನೇ ಕಾಲತ್ರ ಮಾರಿಪತ್ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಪಿಂಜ ನಾಲ್ನಾಡ್ ಬ್ಲಡ್ ಡೋನರ್ಸ್ ಅಡ ಆದನೆಲ್ಲ ಮಡಿಕೇರಿಯ ಜಿಲ್ಲಾಸ್ಪತ್ರೆ ಚೋರನಿಧಿರ ಕೂಟಾದನೆಲ್ಲ ಭಾರತತ್ರ ಪಟ್ಟಾಳತ್ರ ಹುತಾತ್ಮ ಯೋಧ ವಿರಾಜ್ಪೇಟೆರ ಶಾಹಿದ್ ಮಹಮ್ಮದ್ ಅಲ್ತಾಫ್ರ ನೆಪ್ಪಕಾಯಿತು. ಮಾರ್ಚ್ 5ರಂದು ಮಧ್ಯಾಹ್ನ 3 ಗಂಟೆಗೆ ಮಡಿಕೇರಿ ದಾಸವಾಳ ರೋಡ್ ಕೂರ್ಗ್ ಕಮ್ಯುನಿಟಿ ಹಾಲ್ ಸಾರ್ವಜನಿಕ ಚೋರೆದಾನ ಶಿಬಿರ ಏರ್ಪಾಡು ಮಾಡಿತು. ಚುನಾವಣಾ ಆಯೋಗತ್ರಾದ ಮೇಲೆ ಮಾರ್ಚ್ 15 ರಾಷ್ಟ್ರೀಯ ಮತದಾರಂಗಡ ಜಾಗೃತಿ ಪೈಪೋಟಿ ಏರ್ಪಾಡು ಮಾಡಿತು. ಎಲ್ಲಾ ಬೈತುಗಾರ ಈ ಪೈಪೋಟಿಲಿ ಕೂಡಿ ಆಡಲು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬವರ್ ಸಿಂಗ್ ಮೀನಾ ಅರಿಚಿಟ್ಟಿತು. ಪೊನ್ನಂಪೇಟೆ ಅರಣ್ಯ